ಸುಲಭವಾಗಿ ಈ ಒಂದು ಹಾನಿಯ ಚಿಹ್ನೆಗಳ ಆಧಾರದ ಮೇಲೆ ನಾವು ಗುರುತಿಸಿ ಅವುಗಳನ್ನು ನಾವು ಹೇಳಬಹುದು. ಸೊ ಹೀಗೆ ಈ ಒಂದು ಕೀಟವನ್ನು ಹತೋಟಿ ಮಾಡಲಿಕ್ಕೆ ಬಹಳಷ್ಟು ವಿಧಾನಗಳಿವೆ. ಅವುಗಳಲ್ಲಿ ಪ್ರಮುಖವಾದಂಥದ್ದು ಅಂತಂತಂದರೆ, ನಾವು ನಾಟಿ ಮಾಡ್ತಿರ್ಬೇಕಾದ್ರೆ ಅವುಗಳನ್ನು ಚಂಡಿಯನ್ನು ತೆಗೆದು ಚಂಡಿ ಚುಟ್ಟಿ ನಂತರ ಅವುಗಳನ್ನು ನಾಟಿ ಮಾಡಬೇಕಾಗ್ತದೆ. ಹೀಗೆ ಮಾಡುವುದರಿಂದ ಅವುಗಳ ತುದಿ ಮೇಲೆ ಏನೇ ತತ್ತಿಗಳಿರ್ತವೆ ಆ ತತ್ತಿಗಳನ್ನು ತೆಗೆದು ನಾಶಪಡಿಸಿದಾಗುತ್ತೆ ಒಂದು. ಎರಡನೇದ್ದು ಅತ್ಯಂತ ಪ್ರಮುಖವಾದಂಥದ್ದು ಅಂತಂದರೆ, ಶಿಫಾರಸು ಮಾಡಿದ ಸ್ಟೇ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ಅತಿ ಹೆಚ್ಚಾಗಿ ನಾವು ಯೂರಿಯಾ ಗೊಬ್ಬರವನ್ನು ಕೊಟ್ಟಿವಿ ಅಂತಂತಂದರೆ ಗಿಡ ಚೆನ್ನಾಗಿ ಬೆಳೀತದೆ, ಅದರಲ್ಲಿ ಜಾಸ್ತಿ ನಾವು ಈ ಕೀಟಪೀಡೆಗಳ ಹಾವಳಿಯನ್ನು ನೋಡ್ತೀವಿ. ಅದರಲ್ಲಿಯೂ ಪ್ರಮುಖವಾಗಿ ಈ ಹಳದಿ ಕಾಂಡ ಕುರಿಯು ಹುಳು ಮತ್ತು ರಸ ಹೀರುವ ಕೀಟದ ಹಾವಳಿಯನ್ನು ನಾವು ಅತಿ ಹೆಚ್ಚಾಗಿ ಕಾಣ್ತೀವಿ. ಮೂರನೇದಾಗಿ ಈ ಒಂದು ಕೀಟದ ಹತೋಟಿಗಾಗಿ ನಾವು ಟ್ರೈಕೋಗ್ರಾಮಾ ಜಪೋನಿಕಮ್ ಅಂತಕ್ಕಂತಹ ಒಂದು ಪರತಂತ್ರ ಜೀವಿಯನ್ನು ಸಹ ನಾವು ಬಳಸಿ ಈ ಒಂದು ಕೀಟಪೀಡೆಯನ್ನು ನಾವು ಹತೋಟಿ ಮಾಡಬಹುದು. ಇದು ಆದರೆ ನಾವು 2.5 ಲಕ್ಷ ಟ್ರೈಕೋಗ್ರಾಮಾ ಜಪೋನಿಕಮ್ ಅಂತಕ್ಕಂಥ ಹುಳುಗಳನ್ನು ಪ್ರತಿ ಎಕರೆಗೆ ಬಿಡುವುದರಿಂದ ನಾವು ಈ ಒಂದು ಹಳದಿ ಕಾಂಡ ಕೊರೆಯುವ ಹುಳುವನ್ನು ನಾವು ಹತೋಟಿ ಮಾಡಬಹುದು. ನಂತರ ರಾಸಾಯನಿಕ ಕೀಟನಾಶಕಗಳಿಗೆ ಬಂದರೆ ಕ್ಲೋರಾಂಟ್ರನಲಿಪ್ರೋಲ್ 0.4G ಅಂತಕ್ಕಂಥ ಒಂದು ಕೀಟನಾಶಕ 4 kg ಪ್ರತಿ ಎಕರೆಗೆ ಹಾಕಿ ನಾವು ಈ ಒಂದು ಹಳದಿ ಕಾಂಡ ಕೊರೆಯು ಹುಳುವನ್ನು ನಾವು ಹತೋಟಿ ಮಾಡಬಹುದು. ಸೊ ಈ ಒಂದು ಕೀಟನಾಶಕವನ್ನು ಬಳಸೋದಕ್ಕಿಂತ ಮುಂಚೆ ನಮ್ಮ ಗದ್ದೆಯಲ್ಲಿ ಒಂದು ತೆಳುವಾಗಿ ನೀರು ನಿಲ್ಲಿಸಬೇಕು. ನಂತರ ಈ 4 kg ಕೀಟನಾಶಕವನ್ನು ಒಂದು 4-5 kg ಮರಳಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಉಗ್ಗಬೇಕು ಅಥವಾ ಹಾಕಬೇಕು. ಅದೇ ಆ ನೀರನ್ನು 2-3 ದಿವಸಗಳವರೆಗೆ ನಿಲ್ಲುವ ಹಾಗೆ ಕಾಪಾಡಿಕೊಳ್ಬೇಕು. ಯಾಕಂತಂದರೆ ಇದು ಹರಳು ರೂಪದ ಕೀಟನಾಶಕ ಆಗಿರುವುದರಿಂದ ಇದು ಕರಗಲಿಕ್ಕೆ ಒಂದಿಷ್ಟು ಸಮಯ ಬೇಕಾಗ್ತದೆ. ಸೊ ಹಾಗಾಗಿ ಹಾಕಿದ ನಂತರ 2-3 ದಿವಸಗಳೊಳಗೆ ನಾವು ನೀರನ್ನು ನಿಲ್ಲಿಸೋದು ಬಹಳ ಪ್ರಮುಖವಾದಂಥದ್ದು. ಇವೆಲ್ಲ ಒಂದು ವಿಧಾನಗಳನ್ನು ಅನುಸರಿಸಿದ್ದೇ ಆದರೆ ನಾವು ಈ ಒಂದು ಕೀಟಪೀಡೆಯನ್ನು ಸಮರ್ಪಕವಾಗಿ ಹತೋಟಿ ಮಾಡಿ ಉತ್ತಮ ಇಳುವರಿಯನ್ನು ಪಡಲಿಕ್ಕೆ ಅನುಕೂಲ ಆಗ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕು ಅಂತಂತಂದರೆ ನನ್ನ ಮೊಬೈಲ್ ಸಂಖ್ಯೆ 944-82-3857 ಸಂಪರ್ಕಿಸಿ. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಕೃಷಿ ಋಷಿ ಮನಸಬು ಪುಕೋಕ ಕುರಿತು ಮಾತುಕತೆ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ನಮ್ ಭೂಮ್ ತಾಯಿ ಪ್ಯಾಡ ಅಂಬುತ್ತಾಳೆ ಭೇದ ಭವನ. ಮಕ್ಕಳೇ ಎಲ್ಲ ಬಂದಿದ್ದೀರಾ? ನಮಸ್ತೆ ಸರ್. ಎಲ್ಲರೂ ಬಂದಿದ್ದೀವಿ, ಒಳ್ಳೇದು. ನಿನ್ನೆ ತರಗತಿಲಿ ನಾವು ಚರ್ಚೆ ಮಾಡಿದ ಪಾಠದ ಹೆಸರೇನು? ಸುಸ್ಥಿರ ಬೇಸಾಯಕ್ಕೆ ಬೇರೆ ಬೇರೆ ದಾರಿಗಳು ಸರ್. ತುಂಬಾ ಜಾಣೆ ನೀನು. ನೀನು ಹೇಳು ಜಯಮ್ಮ, ನೀವೆಲ್ಲ ಯಾರು? ಸರ್ ನಾವೆಲ್ಲ ರೈತರು ಮಕ್ಕಳು. ನಾವು ಹಳ್ಳಿಯ ಮಕ್ಕಳು ಸರ್. ವೆರಿ ಗುಡ್. ಹಾಗಾದ್ರೆ ನಾವು ನಿನ್ನೆ ಚರ್ಚೆ ಮಾಡಿದ ಮುಖ್ಯ ವಿಷಯಗಳು ಯಾವುವು ಅಂತ ಹೇಳ್ತೀರಾ? ಕೃಷಿಯಲ್ಲಿ ರಾಸಾಯನಿಕಗಳ ವಿಪರೀತ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳು ಸರ್. ಮತ್ತೆ ಇದರಿಂದ ಇಡೀ ಪರಿಸರದ ಮೇಲೆ ಆಗ್ತಿರುವಂತಹ ಅಪಾಯಕಾರಿ ಬೆಳವಣಿಗೆಗಳು ಸರ್. ದಿನ ಕಳೆದಂತೆ ಕೃಷಿಯಲ್ಲಿನ ಖರ್ಚು ವಿಪರೀತವಾಗಿ ಹೆಚ್ಚುತ್ತಿರೋದು ಸರ್. ಬುದ್ಧಿವಂತ ಮಕ್ಕಳು ನೀವು. ನೀವು ರೈತರ ಮಕ್ಕಳಾಗಿರೋದ್ರಿಂದ ಈ ರೀತಿ ವಿಷಯಗಳು ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಸರಿ, ದೊಡ್ಡವರಾದ್ಮೇಲೆ ನೀವೆಲ್ಲ ಏನಾಗ್ಬೇಕು ಅಂತ ಮಾಡಿದ್ದೀರಾ? ಸರ್ ನಾನು ಡಾಕ್ಟರ್ ಆಗ್ತೀನಿ ಸರ್. ಸರ್ ನನಗೆ ಇಂಜಿನಿಯರ್ ಆಗ್ಬೇಕು ಅನ್ನೋ ಆಸೆ ಸರ್. ನಾನು ಲಾಯರ್ ಆಗ್ತೀನಿ ಸರ್. ನಾವೆಲ್ಲ ರೈತರ ಮಕ್ಕಳು ಅಂತೀರಾ, ಆದ್ರೂ ಯಾರೊಬ್ಬರು ರೈತರ ಆಗ್ತೀವಿ ಅಂತ ಹೇಳೋದೇ ಇಲ್ವಲ್ಲ, ಯಾಕ್ರಪ್ಪ? ನಮ್ಮ ಅಪ್ಪ ಅಮ್ಮ ದಿವಸ ನೋಡಲ್ವಾ ಸರ್, ರೈತರಾದ್ರೆ ಏನ್ ಸುಖ ಇದೆ? ಹಗಲು ರಾತ್ರಿ ಕೆಲಸ ಮಾಡ್ಬೇಕು. ಶ್ರೀಮಂತಿಕೆ ಅನ್ನೋದು ಕನಸೇ ಆಗ್ಬಿಡುತ್ತೆ ಸರ್. ಪಟ್ಟಣಕ್ಕೆ ಹೋಗಿ ಕೆಲಸ ಹಿಡಿದ್ರೆ ಸುಖವಾಗಿರ್ಬೋದು. ಆಫೀಸ್ ಟೈಮ್ನಲ್ಲಿ ಕೆಲಸ ಮಾಡಿ ಆಮೇಲೆ ನೆಮ್ಮದಿಯಿಂದ ಇರ್ಬೋದಲ್ಲ ಸರ್. ರೈತರೇ ಆಗೋದಾದ್ರೆ ಸರ್ ಸ್ಕೂಲ್ಗೆ ಯಾಕೆ ಹೋಗ್ಬೇಕು, ಓದಕ್ಕೆ ಯಾಕೆ ಹೋಗ್ಬೇಕು ಅಂತೀನಿ ಸರ್ ನಾನು. ಆಯ್ತು ಮಕ್ಕಳ, ಈಗ ಹೇಳೋದ್ರಲ್ಲಿ ಖಂಡಿತ ನಿಮ್ ತಪ್ಪೇನು ಇಲ್ಲ. ನಾವೆಲ್ಲ ಭ್ರಮೆಗಳ ಹಿಂದೆ ಬಿದ್ದಿದ್ದೇವೆ. ಗಾದೆನೇ ಇಲ್ವೇ, ಅವ್ರು ಕಾಯಿ ಹೊಡೆದ್ರೆ ನಾವು ಕರಟನಾದ್ರೂ ಹೊಡೆಯೋಣ ಅಂತ. ಪಟ್ಟಣದವ್ರ ಹತ್ರ ನೆಮ್ಮದಿ ಐತೆ ಅಂತ ನಾವು, ಹಳ್ಳಿಗಳಲ್ಲಿ ನೆಮ್ಮದಿಯಾಗಿದ್ದಾರೆ ಅಂತ ಅವರು. ಒಟ್ಟಾರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ. ಅದಿರ್ಲಿ, ಈ ಕೊರೋನಾ ಬಂದಾಗ ಪಟ್ಟಣದಲ್ಲಿದ್ದ ನಿಮ್ಮ 3 ಜನ ಏನ್ ಮಾಡಿದ್ರಪ್ಪ? ಪಟ್ಟಣ ಬಿಟ್ಟು ಎಲ್ಲ ಹಳ್ಳಿಗೆ ವಾಪಸ್ ಬಂದ್ರು ಸರ್. ಸರ್, ಹಳೆ ಮನೆ ಎಲ್ಲ ರಿಪೇರಿ ಮಾಡಿಸ್ಕೊಂಡು ಅಲ್ಲೇ ವಾಸವಾಗಿರಕ್ ಶುರು ಮಾಡಿದ್ರು. ಬೀಳ್ಬಿಟ್ಟು ಹೊಲನೆಲ್ಲ ಬಿತ್ತಿ ಬೇಸಾಯ ಶುರು ಮಾಡಿದ್ರು ಸರ್. ಈ ತರ ಎಷ್ಟೊಂದು ಜನ ದೊಡ್ಡ ದೊಡ್ಡ ನಗರ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಬಿಟ್ಟು ವಾಪಸ್ ಹಳ್ಳಿಗೆ ಬಂದು ವ್ಯವಸಾಯ ವ್ಯಾಪಾರ ಮಾಡ್ತಾ ಇಲ್ಲ ಅಂತ ಹೇಳಿ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವಿಗೆ, ಕಷ್ಟ ಸುಖ ಎಲ್ಲಾ ಕಡೆನು ಉಂಟು, ಹೌದು ಅಲ್ವೋ? ಹೌದು ಸರ್. ಅಷ್ಟಕ್ಕೂ ಮಕ್ಕಳೇ, ಸುಖ ಸಂತೋಷ ನೆಮ್ಮದಿ ಶ್ರೀಮಂತಿಗೆ ಅಂದ್ರೆ ಬರೀ ದುಡ್ಡು ಕಾರು ಬಂಗ್ಲೆ ಒಡವೆ ಅಷ್ಟೇ ಏನು? ಅಷ್ಟೇ ಅಲ್ಲ ಸರ್. ಮತ್ತೇನಪ್ಪ ಹಾಗಾದ್ರೆ? ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಸಂಪತ್ತು ಅಂತ ನೀವೇ ಹೇಳಿದ್ರಲ್ಲ ಸರ್. ಮತ್ತೆ ಶುದ್ಧ ಗಾಳಿ ನೀರು ಬಳಸೋರು ಶ್ರೀಮಂತರು ಅಂತ ಹೇಳಿದ್ರಲ್ಲ ಸರ್. ಸರಳವಾಗಿದ್ದಷ್ಟು ಸುಖವಾಗಿರ್ಬೋದು ಅಂತ ಗಾಂಧೀಜಿ ಹೇಳಿದ್ರಂತೆ. ನಿಮ್ಮಗಳ ಆಸೆಯೇನು ತಪ್ಪಲ್ಲ, ನಾನ್ ಹೇಳಿದ್ದು ತಪ್ಪಲ್ಲ. ರೈತರಾಗೋಕೆ ವಿದ್ಯೆ ಯಾಕೆ ಬೇಕು ಅಂದಿಲ್ಲ ಮಗು, ಅದು ತಪ್ಪು. ಮನುಷ್ಯನನ್ನ ಮಾನವತ್ವದ ಕಡೆಗೆ ಸುಸಂಸ್ಕೃತಿಯ ಕಡೆಗೆ ನಡೆಸ್ಕೊಂಡು ಹೋಗಕ್ಕೆ ಶಿಕ್ಷಣ ಬೇಕಲ್ವಾ? ಯಾಕಪ್ಪ ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಓದಬಾರ್ದೇನು? ಹೌದು ಸರ್, ನಾನು ಆ ತರ ಹೇಳಿದ್ದು ತಪ್ಪು ಅಂತ ನನ್ಗೆ ಈಗ ಗೊತ್ತಾಯ್ತು ನೋಡಿ ಸರ್. ಎಷ್ಟೇ ದೊಡ್ಡ ಕೆಲ್ಸಕ್ಕೂ ಹೋದ್ರು ತಿನ್ನೋ ಆಹಾರ ರೈತನೇ ಬೆಳಿಬೇಕಲ್ವಾ? ಶಿಕ್ಷಣಕ್ಕೂ ಉದ್ಯೋಗಕ್ಕೂ ಸಂಬಂಧ ಕಲ್ಪಿಸಬಾರ್ದು ಮಕ್ಕಳೇ. ಅದಿರ್ಲಿ, ಇವತ್ ನಾನೊಂದು ಕತೆ ಹೇಳ್ತೀನಿ, ಆಗ್ಬೋದಾ? ಹೇಳಿ ಸರ್, ತುಂಬಾ ಚೆನ್ನಾಗಿರುತ್ತೆ. ಜಪಾನ್ ದೇಶ ಗೊತ್ತಲ್ವಾ ಮಕ್ಕಳೇ ನಿಮಗೆ, ಅಲ್ಲೊಬ್ರು ದೊಡ್ಡ ಕೃಷಿ ವಿಜ್ಞಾನಿ ಇದ್ರು. ಸರ್, ಅವ್ರ ಹೆಸರು ಏನ್ ಸರ್? ಅವರ ಹೆಸರು ಮನಸಬು ಪುಕೋಕ ಅಂತ. ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಯಾಗಿದ್ದ ಪುಕೋಕ ಇದ್ದಕ್ಕಿದ್ದಂತೆ ಒಂದಿನ ತಾನು ಕೃಷಿನಲ್ಲಿ ಏನಾದರೂ ವಸ್ತು ಮಾಡಬೇಕು ಅಂತ ಮನಸ್ಸಿಗೆ ಬಂದ್ಬಿಡ್ತು. ಏನ್ ಮಾಡಿದ್ರು? ತಕ್ಷಣ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೇ ಬಿಟ್ರು. ಅಷ್ಟೊಂದು ದೊಡ್ಡ ಕೆಲಸನೇ ಬಿಟ್ರ ಸರ್? ಸಾಧಕ ಅಂದ್ರೆ ಇಂಥದ್ದಕ್ಕೆಲ್ಲ ತಯಾರಾಗಿರ್ಬೇಕು ಮಕ್ಕಳೇ. ವಾಪಸ್ ಹಳ್ಳಿಗೆ ಬಂದು ತಮ್ಮ ತಂದೆ ಕಿತ್ತಳೆ ತೋಟದಲ್ಲಿ ಪ್ರಯೋಗ ಶುರು ಮಾಡಿದ್ರು. ಏನ್ ಪ್ರಯೋಗ ಸರ್? ಅವರು ಯೋಚನೆ ಮಾಡಿದ್ರು, ಸಾವಿರಾರು ವರ್ಷದಿಂದ ಈ ಭೂಮಿ ಮೇಲೆ ಗಿಡ ಮರ ಹುಲ್ಲು ಬಳ್ಳಿ ತಾನೇ ತಾನಾಗಿ ಸಮೃದ್ಧವಾಗಿ ಬೆಳೀತಾ ಇದೆ. ಕಾಡಲ್ಲಿರೋ ಮರಕ್ಕೆ ಯಾರು ಹೋಗಿ ಗೊಬ್ಬರ ಔಷಧಿ ನೀರು ಕೊಡಲ್ಲ, ಉಳುಮೆ ಮಾಡಲ್ಲ ಅಂದ್ಮೇಲೆ ನಾನು ಯಾಕೆ ಆ ರೀತಿ ಮಾಡಬಾರದು ಅಂತ ನಿರ್ಧಾರ ಮಾಡಿದ್ರು. ಆಮೇಲೆ ಏನಾಯ್ತು ಸರ್? ಒಂದಲ್ಲ ನಾಲ್ಕಾರು ಸಾರಿ ಪ್ರಯತ್ನ ಪಟ್ರು, ಬೇಸಾಯ ಗೊಬ್ಬರ ಔಷಧಿ ಎಲ್ಲ ನಿಲ್ಲಿಸಿದ್ರು. ಆದ್ರೆ ಕೆಲವೇ ದಿನದಲ್ಲಿ ಕಿತ್ತಳೆ ತೋಟ ಹಾಳಾಗಿ ಹೋಯ್ತು. ನಂತರ ತನ್ನ ನೆಲಕ್ಕೆ ಹೊಂದುವ ಒಂದು ನಾಟಿ ಕಿತ್ತಳೆ ತಳಿನೇ ಪತ್ತೆ ಮಾಡಿದ್ರು. ಖಾಲಿ ನೆಲಕ್ಕೆ ಮೊದಲು ಪೈನ್ ಅನ್ನೋ ಒಂದು ಜಾತಿಯ ಮರ ಹಾಕಿದ್ರು. ಸೆಣಬಿನ ತರಹ ಗೊಬ್ಬರದ ಬೀಜ ಹಾಕಿ ಮಣ್ಣನ್ನ ಸೂರ್ಯನ ಶಾಖ ಮಳೆ ನೀರಿನಿಂದ ಕೊಚ್ಚೋದನ್ನ ನಿಯಂತ್ರಿಸಿದ್ರು. ಆಮೇಲೆ ಏನ್ ಮಾಡಿದ್ರು ಸರ್? ಆಮೇಲೆ ಏನ್ ಮಾಡಿದ್ರು ಅಂತಂದ್ರೆ ಕಿತ್ತಳೆ ಸಸಿನ ತಂದು ನಾಟಿ ಮಾಡಿದ್ರು. ಆಗಾಗ್ಗೆ ಕಳೆ ಗಿಡಗಳನ್ನು ಕೊಚ್ಚುತ್ತಾ ಇದ್ರು. ಪೈನ್ ಮರದ ಚಿಕ್ಕ ಚಿಕ್ಕ ರೆಂಬೆಗಳನ್ನ ಕತ್ತರಿಸಿ ಭೂಮಿಲೇ ಬಿಟ್ರು. ಅವ್ರಿಗೆ ಗೊತ್ತಿತ್ತು, ಭೂಮಿಯನ್ನ ಶ್ರೀಮಂತಗೊಳಿಸಿದ್ರೆ ಬೆಳೆನೂ ಶ್ರೀಮಂತವಾಗಿ ಬರುತ್ತೆ ಅಂತ. ಕ್ರಮೇಣ ಅಲ್ಲಿ ಏನಾಯ್ತು ಅಂತ ಗೊತ್ತಾ ಮಕ್ಕಳೇ? ಅಲ್ಲೆಲ್ಲ ಬೇರೆ ಬೇರೆ ಜಾತಿಯ ಗಿಡ ಗೆಂಟೆ ಹುಟ್ಟಿದ್ವು. ಎಲ್ಲೆಲ್ಲಿಂದಲೂ ಬೇರೆ ಬೇರೆ ರೀತಿಯ ಪಕ್ಷಿ ಕ್ರಿಮಿ ಕೀಟ ಎಲ್ಲ ಬಂದ್ವು. ಭೂಮಿಲಿ ಎರೆಹುಳು ಸೂಕ್ಷ್ಮ ಜೀವಿಗಳು ಸಮೃದ್ಧವಾದವು. ಭೂಮಿ ಶ್ರೀಮಂತವಾಯ್ತು. ಹುಳಕ್ಕೆ ಔಷಧಿ ಹೊಡಿಲಿಲ್ವಾ ಸರ್? ಖಂಡಿತ ಇಲ್ಲ ಮಕ್ಕಳೇ, ಗಾದೆನೇ ಇಲ್ವೇನಪ್ಪ, ಕಾಡು ಬೆಳೆದ್ರೆ ಆಡು ತಿಂತು ಅಂತ. ಹಂಗಾಯ್ತು, ಅಪಕಾರಿ ಕೀಟ ಜಾಸ್ತಿ ಆದ್ರೆ ಉಪಕಾರಿ ಕೀಟ ತಾನೇ ತಾನಾಗಿ ಜಾಸ್ತಿ ಆಗಿ ಅವನ್ನೆಲ್ಲ ತಿಂತಾ ಇತ್ತು. ಅಪಕಾರಿ ಕೀಟ ಕಡಿಮೆ ಆದ್ರೆ ಉಪಕಾರಿ ಕೀಟನು ತಾನೇ ತಾನಾಗಿ ಕಡಿಮೆ ಆಗ್ತಿತ್ತು. ಹಂಗಾಗಿ ನಿಸರ್ಗ ತನ್ನಿಂದ ತಾನೇ ಎಲ್ಲವನ್ನೂ ನಿಯಂತ್ರಣ ಮಾಡ್ತಾ ಮಾಡ್ತಾ ಮಾಡ್ತಾ ಇಡೀ ಹಳ್ಳಿನಲ್ಲೇ ವಿಷಮುಕ್ತವಾದ ಗುಣಮಟ್ಟದ ಮತ್ತೆ ಎಲ್ಲಾ ರೈತರಿಗಿಂತಲೂ ಹೆಚ್ಚು ಆದ ಬೆಳೆಯನ್ನ ಪುಕೋಕ ಅವರು ತೋಟದಿಂದ ಪಡ್ಕೊಂಡ್ರು. ಎಲ್ಲ ಬೆಳೆನು ಇದೇ ರೀತಿ ಬೆಳಿಬಹುದಲ್ಲ ಸರ್? ಬೆಳಿಬಹುದು ಅಂತ ಪುಕೋಕ ತೋರಿಸಿಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನ ಸಹಜ ಕೃಷಿ ಅಂತಾರೆ, ಶೂನ್ಯ ಬಂಡವಾಳದ ಕೃಷಿ ಅಂತಾರೆ. ಈ ಪದ್ಧತಿಯಲ್ಲಿ ಪುಕೋಕ ಒಂದೇ ಎಕರೆ ಗದ್ದೆನಲ್ಲಿ 32 ಕ್ವಿಂಟಲ್ ಭತ್ತ ಬೆಳೆದಿದ್ದಾರೆ. ಸರ್, ಇದನ್ನ ನಮ್ ತೆಂಗಿನ ತೋಟದಲ್ಲೂ ಮಾಡಬಹುದಾ ಸರ್? ನಮ್ಮ ಅಡಿಕೆ ತೋಟನು ಸಹಜ ಕೃಷಿಗೆ ಹೊಂದಿಸಬಹುದಾ ಸರ್? ಖಂಡಿತ ಆಗತ್ತೆ, ಆದ್ರೆ ಎಚ್ಚರಿಕೆ ಇರಬೇಕು. ಆ ದೇಶದ ಮಣ್ಣು ಅವಗುಣಕ್ಕೂ ನಮ್ಮ ದೇಶದ ಮಣ್ಣು ಅವಗುಣಕ್ಕೂ ತುಂಬಾ ವ್ಯತ್ಯಾಸಗಳಿರುತ್ತವೆ. 100 ವರ್ಷದಿಂದ ಒಂದೇ ವಿಧಾನಕ್ಕೆ ಹೋಗಿರೋ ಭೂಮಿನ ಬದಲಾಯಿಸೋದು ಅಷ್ಟು ಸುಲಭದ ಮಾತಲ್ಲ. ಕೃಷಿ ಅನ್ನೋದು ತಪಸ್ಸು ಮಾಡಿದಂಗೆ, ತಾಳ್ಮೆ ಎಚ್ಚರಿಕೆ ಬೇಕು. ನಮ್ಮ ಜಮೀನಿನ ಸ್ವಲ್ಪ ಸ್ವಲ್ಪ ಭಾಗವನ್ನ ಹೊಸ ಪದ್ಧತಿಗೆ ಒಳಪಡಿಸ್ತಾ ಹೋಗ್ಬೇಕು. ಯಾಕೆಂದ್ರೆ ಪ್ರಾರಂಭದಲ್ಲಿ ಇಳುವರಿ ಕಮ್ಮಿ ಆಗುತ್ತೆ, ನಂತರ ಪ್ರತಿ ವರ್ಷ ಭೂಮಿಯ ಸತ್ವ ಹೆಚ್ಚಾದಂತೆ ಇಳುವರಿನೂ ಹೆಚ್ಚಾಗ್ತಾ ಹೋಗುತ್ತೆ. ಖರ್ಚು ಕಡಿಮೆ, ಕೆಲಸನೂ ಕಡಿಮೆ, ಆದಾಯ ಮಾತ್ರ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಸುಸ್ಥಿರ ಕೃಷಿ ಅಂತ ಕರೆಯೋದು. ವಿಷರಹಿತ ಆಹಾರನೂ ಸಿಗುತ್ತೆ ಸರ್. ಮುಂದಿನ ತಲೆಮಾರಿಗೆ ಸಂಪತ್ ಭರಿತ ಭೂಮಿನೂ ಉಳಿಯುತ್ತೆ. ಸರ್, ನಮ್ಮ ಪಾಠದಲ್ಲಿ ಇದೆಲ್ಲ ಇಲ್ವಲ್ಲ ಸರ್? ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅಂತ ಇದ್ದಾರೆ, ಅವರು ಒಬ್ಬ ಕೃಷಿ ವಿಜ್ಞಾನಿ ಕೂಡ ಹೌದು. ಅವರ ಸಹಜ ಕೃಷಿ ಅನ್ನೋ ಪುಸ್ತಕದಲ್ಲಿ ಇದೆಲ್ಲ ಇದೆ, ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸರ್, ನಾವು ಆ ಪುಸ್ತಕ ಓದೇ ಇಲ್ಲ. ಅದೊಂದೇ ಅಲ್ಲ, ಕೃಷಿಗೆ ಸಂಬಂಧಪಟ್ಟಂತ ಅದೆಷ್ಟೋ ಪುಸ್ತಕಗಳಿವೆ. ನಾನು ಕೊಡ್ತೀನಿ, ಓದಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಬಗ್ಗೆ ಚರ್ಚೆ ಮಾಡಿ. ಎಷ್ಟೋ ಜನ ಈ ತರ ಕೃಷಿ ಮಾಡಿರೋ ರೈತರು ಇದ್ದಾರೆ. ನಿಮ್ಮ ತಂದೆ ತಾಯಿಗೆ ಹೇಳಿ ಅಂತ ಕಡೆ ಹೋಗಿ ಭೇಟಿ ಮಾಡಿ ಬರಲಿ. ಇಲಾಖೆಗಳಿಗೆ ಹೋದ್ರೆ ಮಾಹಿತಿ ಸಿಗುತ್ತೆ. ಅಪ್ಪ ಹಾಕಿದ ಆಲದ ಮರನೂ ಇರಲಿ, ನಾವು ಹಾಕೋ ಮಾವಿನ ಮರನೂ ಬರಲಿ. ನೀವು ಯಾವ ಕೆಲಸನಾದ್ರೂ ಮಾಡಿ ಮಕ್ಕಳೇ, ಭೂಮಿಯ ಋಣ ತೀರಿಸಿ. ಈಗ ಹೇಳ್ರಪ್ಪ, ದೊಡ್ಡವರಾದ್ಮೇಲೆ ನೀವೆಲ್ಲ ಏನಾಗ್ತೀರಾ? ಸರ್, ನಾವೆಲ್ಲ ವಿದ್ಯಾವಂತ ರೈತರಾಗ್ತೀವಿ ಸರ್. ಹೆಮ್ಮೆಯಿಂದ ಹೇಳ್ತೀವಿ ಸರ್, ನಾವೆಲ್ಲ ರೈತರು. ನಾವೆಲ್ಲ ಪ್ರಕೃತಿಯ ಮಕ್ಕಳು. ಇದುವರೆಗೂ ಕೃಷಿ ಋಷಿ ಮನಸಬು ಪುಕೋಕ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಕುಮಾರಿ ಐಶ್ವರ್ಯ ಭಾರತಿ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ, ಈಗ ಕೇಳಿ. ಇದೇ ಡಿಸೆಂಬರ್ 23 ಚಿತ್ರದುರ್ಗ ತಾಲೂಕು ದೊಡ್ಡ ಸಿದ್ದವನಹಳ್ಳಿಯ ಸಾವಯವ ಕೃಷಿಕ ಜ್ಞಾನೇಶ್ವರ ತೋಟದಲ್ಲಿ ಏರ್ಪಡಿಸಲಾಗಿದ್ದ ರಾಷ್ಟೀಯ ರೈತ ದಿನಾಚರಣೆ ಸಮಾರಂಭದ ಬಾನುಲಿ ವರದಿ. ಆಕಾಶವಾಣಿ ಚಿತ್ರದುರ್ಗ. ಭೂಮಿಯ ಬಸಿರಲಿ ಹುಟ್ಟಿ, ಬೆವರಿನ ಬಂಡಿಯ ಕಟ್ಟಿ. ಇದೀಗ ಕೇಳೋಣ. ಇದೇ ಡಿಸೆಂಬರ್ 23 ಚಿತ್ರದುರ್ಗ ತಾಲೂಕು ದೊಡ್ಡ ಸಿದ್ದವನಹಳ್ಳಿಯ ಸಾವಯವ ಕೃಷಿಕ ಜ್ಞಾನೇಶ್ ಅವರ ತೋಟದಲ್ಲಿ ಏರ್ಪಡಿಸಲಾಗಿದ್ದ ರಾಷ್ಟ್ರೀಯ ರೈತ ದಿನಾಚರಣೆಯ ಸಮಾರಂಭದ ಬಾನುಲಿ ವರದಿ. ಅನ್ನವಿಡೋ ದೇವರಿಗೆ. ಇದೇ ಡಿಸೆಂಬರ್ 23 ಚಿತ್ರದುರ್ಗ ತಾಲೂಕು ದೊಡ್ಡ ಸಿದ್ದವನಹಳ್ಳಿಯ ಸಾವಯವ ಕೃಷಿಕ ಜ್ಞಾನೇಶ್ ಅವರ ತೋಟದಲ್ಲಿ ಏರ್ಪಡಿಸಲಾಗಿದ್ದ ರಾಷ್ಟೀಯ ರೈತ ದಿನಾಚರಣೆಯ ಸಮಾರಂಭ ನಾಡಗೀತೆ ಮತ್ತು ರೈತ ಗೀತೆಯೊಂದಿಗೆ ಆರಂಭವಾಯಿತು. ಚಿತ್ರದುರ್ಗದ ಸಹಾಯಕ ಕೃಷಿ ನಿರ್ದೇಶಕರಾದ ಚಂದ್ರಕುಮಾರ್ ಅವರು ಈ ಸಮಾರಂಭದಲ್ಲಿ ಅತಿಥಿ ಗಣ್ಯರನ್ನ ಹಾಗೂ ಕೃಷಿಕರನ್ನ ಸ್ವಾಗತಿಸಿದರು. ದೇಶೀಯ ತಳಿಯ ಹಸುವಿಗೆ ಹುಲ್ಲನ್ನು ತಿನ್ನಿಸುವುದರ ಮುಖಾಂತರ ಅತಿಥಿ ಗಣ್ಯರಿಂದ ಈ ಸಮಾರಂಭವನ್ನ ಉದ್ಘಾಟಿಸಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಚಿತ್ರದುರ್ಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಕುಮಾರ್ ಅವರು ಮಾತನಾಡಿ, ನಮ್ಮ ಕೃಷಿ ಬದುಕಿನ ಭಾಗವಾಗಬೇಕಿದೆ, ಬದುಕಿನ ರೀತಿಯಾಗಬೇಕಿದೆ ಮತ್ತು ಈ ಬದುಕನ್ನು ಎದುರಿಸುವ ಸವಾಲಾಗಬೇಕಿದೆ ಎಂದರು. ಎಲ್ರಿಗೂ ಅನ್ನವನ್ನ ನೀಡತಕ್ಕಂತ ರೈತರಿಗೆ ನಾವೆಲ್ಲರೂ ಪ್ರೀತಿಯಿಂದ, ಹೃದಯಾಂತರಾಳದಿಂದ, ಕೃತಜ್ಞತಾಪೂರ್ವಕವಾಗಿ ಅವರಿಗೆ ನಮಿಸುವ ಈ ದಿನ ರಾಷ್ಟ್ರೀಯ ರೈತರ ದಿನಾಚರಣೆ. ನಮ್ಮ ರೈತನ ಶ್ರಮ ಏನಿದೆ, ಎಷ್ಟು ಕಷ್ಟಪಟ್ಟು ನಮಗೆ ಇಡೀ ದೇಶಕ್ಕೆ ಅನ್ನವನ್ನು ನೀಡ್ತಾ ಇದ್ದಾನೆ, ಆ ಒಂದು ಕೆಲಸಕ್ಕೆ ಆ ಒಂದು ಕಾಯಕಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಅವನಿಗೆ ಒಂದು ನಮನವನ್ನ ಸಲ್ಲಿಸುವ ಸಲುವಾಗಿ ಈ ದಿನದ ದಿವಸವನ್ನ ರೈತರ ದಿನಾಚರಣೆ ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಚೌಧರಿ ಚರಣ್ ಸಿಂಗ್ ರವರ ಮಾಜಿ ಪ್ರಧಾನಿಗಳು ಅವರ ಹುಟ್ಟುಹಬ್ಬದ ದಿವಸವನ್ನೇ ನಾವು ರೈತರ ದಿನಾಚರಣೆ ಅಂತೇಳಿ ಡಿಸೆಂಬರ್ 23ರನ್ನ ಇಡೀ ದೇಶದಾದ್ಯಂತ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಕೃಷಿ ನಮ್ಮ ಬದುಕಿನ ಭಾಗವಾಗಬೇಕಾಗಿದೆ, ಬದುಕಿನ ರೀತಿಯಾಗಬೇಕಾಗಿದೆ ಮತ್ತು ಬದುಕನ್ನ ಎದುರಿಸುವಂತ ಸವಾಲಾಗಬೇಕಾಗಿದೆ. ಎಲ್ಲವೂ ಕೃಷಿ ಆಗಬೇಕಾಗಿದೆ. ಈ ನಿಟ್ಟಿನೊಳಗೆ ಒಂದು ಹೊಸ ಚಿಂತನೆಯನ್ನ ನಾವು ಹುಟ್ಟಾಕಬೇಕು, ರೈತರಿಗೆ ಪ್ರಜ್ಞಾವಂತರನ್ನಾಗಿ ಮಾಡಬೇಕು ಅಂತೇಳಿ ಅಂತ. ಮತ್ತೆ ಯಾರು ಯಾವುದೇ ಕೆಲಸವನ್ನ ಮಾಡತಕ್ಕಂತ ಮೂಲ ಪುರುಷ ಪ್ರಜ್ಞಾವಂತ ಆಗಿದ್ರೆ ಅದರ ಒಟ್ಟಾರೆ ಉತ್ಪನ್ನ ಬೈ ಪ್ರಾಡಕ್ಟ್ ಆಫ್ ದಟ್ ಆರ್ ಪ್ರಾಡಕ್ಟ್ ಆಫ್ ದಟ್ ಬಹಳ ಶ್ರೇಷ್ಠತೆಯಿಂದ ಕೂಡಿರುತ್ತೆ ಅಂತೇಳಿ. ಹಂಗಾಗಿ ರೈತರನ್ನ ಪ್ರಜ್ಞಾವಂತರನ್ನಾಗಿ ಮಾಡತಕ್ಕಂತ ಕೆಲಸ ಈ ಕಾರ್ಯಕ್ರಮದ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ನಿಮ್ಗೆಲ್ರಿಗೂ ಗೊತ್ತಿದೆ ಸಾವಯವ ಕೃಷಿ ಅಂತೇಳಿ ಹೇಳಿದ್ರೆ ಅದೇನು ಬೇರೆ ಅಲ್ಲ, ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡಿ ಅತಿ ಹೆಚ್ಚಿನ ಗುಣಮಟ್ಟದ ಉತ್ಪನ್ನವನ್ನ ತಯಾರು ಮಾಡತಕ್ಕಂಥದ್ದು. ಸಾವಯವ ಕೃಷಿ ಅಂದ್ರೆ ರೈತ, ಸಾವಯವ ಕೃಷಿ ಅಂದ್ರೆ ರೈತನ ಜಾನುವಾರು, ಸಾವಯವ ಕೃಷಿ ಅಂತೇಳಿ ಹೇಳಿದ್ರೆ ರೈತ ಬೆಳೀತಕ್ಕಂತ ಮಣ್ಣು, ಸಾವಯವ ಕೃಷಿ ಅಂತೇಳಿ ಹೇಳಿದ್ರೆ ರೈತನ ಹೊಲದಲ್ಲಿ ಇರತಕ್ಕಂತ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತು ಸಾವಯವ ಕೃಷಿ ಅಂತೇಳಿ ಹೇಳಿದ್ರೆ ಅಲ್ಲಿ ಬರ್ತಕ್ಕಂತ ಕೀಟಗಳು ಎಲ್ಲವೂ. ಯಾಕೆ ಅಂತೇಳಿ ಹೇಳಿದ್ರೆ ಮೇನ್ ಕಾನ್ಸೆಪ್ಟ್ ಆಫ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಇಸ್ ಟೋಟಲ್ ಎಕೊಲಾಜಿಕಲ್ ಬ್ಯಾಲೆನ್ಸ್ ಅಂತೇಳಿ. ನಮ್ಮ ಪರಿಸರದ ಸಮತೋಲನವನ್ನ ಕಾಪಾಡಿಕೊಳ್ತಕ್ಕಂತ ಕೆಲಸ ಸಾವಯವ ಕೃಷಿ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಹಂಗಾಗಿ ಸಾವಯವ ಕೃಷಿ ಅತ್ಯಂತ ಸುಸ್ಥಿರವಾದಂತ ಕೃಷಿಯಾಗಿ ಮಾರ್ಪಾಡಾಗಿ ಇವತ್ತಿನ ದಿವಸದಲ್ಲಿ ಒಂದು ಒಳ್ಳೆಯ ಮಹತ್ವದ ಸ್ಥಾನವನ್ನ ಪಡ್ಕೊಳ್ತಾ ಇದೆ. ಈ ನಿಟ್ಟಿನೊಳಗೆ ಒಂದು ಪ್ರಮುಖ ಅಂಶ ಏನು ಸಾವಯವ ಕೃಷಿದು ಅಂತೇಳಿ ಹೇಳಿದ್ರೆ, ನಾವಷ್ಟೇ ಅಲ್ಲ ನಮ್ಮ ಪರಿಸರ ಅಂತೇಳಿ ಹೇಳಿದ್ರೆ ನಮ್ಮ ಪರಿಸರದಲ್ಲಿ ಇರತಕ್ಕಂಥ ಇತರ ಎಲ್ಲ ಜೀವಿಗಳು ಅಂತಾನು ಅರ್ಥ. ನಿಮಗೆ ಗೊತ್ತಿರಲಿ, ಮಾನವ ತಿನ್ನಲಿಕ್ಕೆ ಯೋಗ್ಯವಾದಂತಹವು 500,000 ಬಗೆಯ ಸಸ್ಯಗಳು ಇದ್ದಾವೆ. ಬಹಳಷ್ಟು ಜನ ನೀವು ಎಷ್ಟೇ ಪಟ್ಟಿ ಮಾಡಿದ್ರು ಒಂದು 200 ಮಾಡಬಹುದು ಅಥವಾ 300 ಮಾಡಬಹುದು, ನೀವು ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಪಟ್ಟಿಯನ್ನ ನಿಮ್ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮಿಕ್ಕದವು ಎಲ್ಲೋದ್ವು ಅಂತೇಳಿ ಹೇಳಿದ್ರೆ ನಾವು ಕಳ್ಕೊಂಡಿದ್ದೀವಿ ಅಷ್ಟೇ. ಏನು ಈ ಒಂದು ಪರಿಸರದಲ್ಲಿ ಉಳಿಬೇಕಾಗಿತ್ತು ಅವನ್ನ ಉಳಿಗೊಡದಲ್ಲೇ ಹಲವಾರು ಮಾಲಿನ್ಯಗಳ ಮುಖಾಂತರ, ಅದು ಮಣ್ಣಿನ ಮಾಲಿನ್ಯ ಆಗಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು, ಮತ್ಯಾವುದೋ ಮಾಲಿನ್ಯದ ಮುಖಾಂತರ ಅಥವಾ ನಮ್ಮ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಆಗಿರ್ಬೋದು, ಈ ರೀತಿ ಮಾಡಿ ನಾವು 500,000 ಬಗೆಯ ಸಸ್ಯದಿಂದ ನಾವು ಪಟ್ಟಿ ಮಾಡಕ್ ಕೊಟ್ರೆ ಒಂದ್ 200-300 ಬಿಟ್ರೆ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದೆ. ಹಾಗಾಗಿ ನಮ್ಮ ಪರಿಸರ ಸಮತೋಲನವನ್ನ ಕಾಪಾಡ್ಕೋಬೇಕು, ಎಕೊಲಾಜಿಕಲ್ ಬ್ಯಾಲೆನ್ಸ್ ಅನ್ನ ನಾವು ಮೇಂಟೈನ್ ಮಾಡಬೇಕು ಅಂತೇಳಿ ಹೇಳಿದ್ರೆ ಸಾವಯವ ಕೃಷಿಗೆ ಬೇರೆ ಪರ್ಯಾಯ ಇಲ್ಲ. ಸಾವಯವ ಕೃಷಿಯನ್ನೇ ನಾವು ಮುಂದುವರಿಸಬೇಕಾಗಿದೆ. ಇಲ್ಲಿ ಒಂದು 2-3 ರೀತಿಯ ಚಿಂತನೆಗಳು ಆಗಬೇಕಾಗಿದೆ. ಸಾವಯವ ಕೃಷಿ ಅಂದ ತಕ್ಷಣ ಈ ಸಾವಯವ ಉತ್ಪನ್ನಗಳಿಗೆ ನಿಜವಾದ ಬೆಲೆ ಮಾರುಕಟ್ಟೆನಲ್ಲಿ ಇದೆಯಾ, ಇದರ ಬಗ್ಗೆ ಸರ್ಕಾರ ಏನಾದರೂ ಚಿಂತನೆ ಮಾಡಿದೆಯಾ ಅನ್ನೋದು ಕೂಡ ನಾವೆಲ್ಲರೂ ಸೇರಿ ಯೋಚನೆ ಮಾಡತಕ್ಕಂಥ ವಿಷಯ. ಯಾಕಂದ್ರೆ ಒಂದು ಸಲ ಸಾವಯವ ಕೃಷಿಯನ್ನ ಮಾಡಿದಂಥ ರೈತ ಒಂದು ಎಕರೆಗೆ ಯಾವುದೇ ಉತ್ಪನ್ನ 10 ಕ್ವಿಂಟಾಲ್ ಬರ್ತಿತ್ತು ಅಂತ ಹೇಳಿದ್ರೆ ಸಾವಯವ ಕೃಷಿಯನ್ನ ಅವನು ಪ್ರಾರಂಭ ಮಾಡದಂದ್ರೆ 3ನೇ ವರ್ಷಕ್ಕೆ ಅವನೇನು 5 ಕ್ವಿಂಟಾಲ್ ಅಲ್ಲಿ ಇರ್ತಾನಂತ. ಅಂದ್ರೆ ಕನಿಷ್ಠ ಪಕ್ಷ 50% ಅನ್ನ ತ್ಯಾಗ ಮಾಡದಂತ ರೈತರಿಗೆ ಆ ಉತ್ಪನ್ನಗಳಿಗೆ ಅದಕ್ಕೆ ಸರಿಸಮಾನವಾದಂತ ಬೆಲೆಯನ್ನ ಕೊಟ್ಟು ಖರೀದಿ ಮಾಡತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದ್ದೀವ ಅನ್ನೋದು ಕೂಡ ನಾವೆಲ್ಲರೂ ಸೇರಿ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಇದು ಒಂದೇದು. ಈಗ ನಾವು ಇಷ್ಟೆಲ್ಲ ಮಾಡಿದ್ರು ಸಹಿತ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಸಾವಯವ ಉತ್ಪನ್ನಗಳು ಸಾಕಷ್ಟು ರಿಜೆಕ್ಟ್ ಆಗಿ, ಅಂದ್ರೆ ಆ ಗುಣಮಟ್ಟವನ್ನ ಹೊಂದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಪೈಪೋಟಿ ಮಾಡೋದಕ್ಕಾಗ್ಲಿ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮದೇ ಆದ ಒಂದು ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈ ಸಾವಯವ ಕೃಷಿಯನ್ನ ಮಾಡತಕ್ಕಂಥ ನೀನು ಸಾವಯವ ಕೃಷಿಕ ಅಥವಾ ಈ ಭೂಮಿ ಸಾವಯವದ್ದು ಅಂತೇಳಿ ಮಾಡತಕ್ಕಂಥ ವಿಧಾನವೇ ಬಹುಶಃ ನಮ್ಮಲ್ಲಿ ತಪ್ಪಾಗಿ ಹೋಗಿದೆ. ಈ ಫಾರಿನಲ್ಲೆಲ್ಲ ಹೆಂಗೆ ಅಂತೇಳಿ ಹೇಳಿದ್ರೆ ಸಾವಯವ ಉತ್ಪನ್ನಗಳನ್ನ ಹೆಂಗೆ ಸರ್ಟಿಫೈ ಮಾಡ್ತಾರೆ ಅಂತೇಳಿ ಹೇಳಿದ್ರೆ ನೀವು ಉತ್ಪನ್ನಗಳನ್ನ ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸ್ಬೇಕಲ್ಲಿ. ಈಗ ನಿಮ್ಮ ಹತ್ರ ಒಂದು 100 ಕೆಜಿ ಬದನೆಕಾಯಿ ನೀವು ಬೆಳೆದಿದ್ದೀರಿ ಅಂದ್ರೆ ಆ 100 ಕೆಜಿ ಬದನೆಕಾಯಿಗಳನ್ನ ಟೆಸ್ಟ್ ಮಾಡಿ ಅದಕ್ಕೆ ಸರ್ಟಿಫಿಕೇಶನ್ ಮಾಡತಕ್ಕಂಥ ವ್ಯವಸ್ಥೆ ಬೇರೆ ದೇಶಗಳಲ್ಲಿ ಇದೆ. ನಮ್ಮ ದೇಶದಲ್ಲಿ ಏನು ಅಂತ ಹೇಳಿದ್ರೆ, ಈಗ ಜ್ಞಾನೇಶ್ ರೈತರವರು 10 ಎಕರೆ ಇದೆ, ಆ 10 ಎಕರೆನ ಸಾವಯವ ಭೂಮಿ ಅಂತೇಳಿ ಸರ್ಟಿಫೈ ಮಾಡತಕ್ಕಂಥ ವ್ಯವಸ್ಥೆ. ಈ ರೀತಿ ಘೋಷಣೆ ಮಾಡುವಾಗ ಬಹುಶಃ ಎಲ್ಲೋ ತಪ್ಪಾಗ್ತಾ ಇರಬಹುದು. ಅದರ ಗುಣಮಟ್ಟವನ್ನ ನಾವು ಹೆಚ್ಚಿಸುವ ನಿಟ್ಟಿನಲ್ಲಿ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ಆಗಬೇಕಾಗಿದೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ದಿವಾಕರ್ ಅವರು ಮಾತನಾಡಿ, ಕೃಷಿಯಲ್ಲಿ ರೈತ ಸಬಲನಾಗಬೇಕಾದರೆ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಳ್ಳಬೇಕು, ರೈತ ಸುಖವಾಗಿದ್ದರೆ ಮಾತ್ರ ದೇಶ ಸುಖವಾಗಿರುತ್ತೆ ಎಂದರು. ಎಲ್ಲರಿಗೂ ನಮಸ್ಕಾರ. ಈಗ ಸಾವಯವ ಬಗ್ಗೆ ನಾನು ಮಾತಾಡ್ತೇನೆ ಅಂತ ಹೇಳಿದ್ರೆ ಜೆಡಿಎ ನೀವೆಲ್ಲ ನಿಮಗಿಂತ ಯಾರು ಬುದ್ಧಿವಂತರಿಲ್ಲ, ರೈತರಿಗಿಂತ. ರೈತರಿಗೆ ಗೊತ್ತು ಯಾವ ಸಗಣಿ ಹೆಂಗಿರುತ್ತೆ ಅಂತೇಳಿ, ನಾಟಿ ಹಸು ಸಗಣಿ ಹೆಂಗಿರುತ್ತೆ, ಈಗಿರೋ ಸಗಣಿ ಹೆಂಗಿರುತ್ತೆ ಅಂತೇಳಿ. ಯಾರಾದ್ರೂ ಬರೆದಿರೋ ಪುಸ್ತಕದಲ್ಲಿ ನಾಟಿ ಹಸು ಸಗಣಿ ಮುಟ್ಟಿದ್ರೆ ಹೆಂಗಿರುತ್ತೆ, ಮುಟ್ಟಿದಿರಲ್ಲ ನೀವು, ಮುಟ್ಟಿದ್ರೆ ಒಳ್ಳೆ ಒಂಥರ ಮಣ್ಣು ಮುಟ್ಟಿದಂಗೆ ಆಗುತ್ತೆ, ಜಿಗಿಟ್ ಜಿಗಿಟ್ ಇರುತ್ತೆ. ಈಗ ನೀವೆಲ್ಲ ಹಸುಗಳಿದಲ್ಲ, ಆ ಸಗಣಿ ಹೆಂಗಿರುತ್ತೆ ತೆಗಿಲಿಕ್ಕೆ? ಮೊದಲಿಗೆ ನಾವು ಸಗಣಿ ಕೈಯಲ್ಲಿ ತೆಗಿತಿದ್ವಿ, ಈಗೆಲ್ಲ ಇದನ್ನ ಮಾಡ್ಕೊಂಡಿರೋ ಪ್ಲಾಸ್ಟಿಕ್ದು. ಅರ್ಥ ಆಯ್ತಲ್ಲ, ಆ ಸಗಣಿ ಹೆಂಗ್ ಸ್ಮೆಲ್ ಇರ್ತಿತ್ತು, ಈ ಸಗಣಿ ವಾಸನೆ ಹೆಂಗಿರ್ತಿತ್ತು. ಆ ಸಗಣಿ ಲೇಯರ್ ಬರ್ತಿದ್ವಿ, ಎರಡೆರಡು ಪದರ, ಆ ಪದರ ನಡುವೆ ಒಂಥರ ಎಣ್ಣೆ ತರ ಇರ್ತಿತ್ತು, ನೆನಪಿದೆಯಾ? ಆ ಹಳೆ ಸಗಣಿನಲ್ಲಿ ಅದನ್ನ ತೆಗಿಯಕ್ಕೆ ಖುಷಿ, ಅದರಲ್ಲಿ ಮತ್ತೆ ಕುಳ್ ಮಾಡಕ್ ಇನ್ನೂ ಖುಷಿ. ಇದು ನಿಮಗ್ ಗೊತ್ತು, ಯಾವ ಬುಕ್ಸ್ ಅಲ್ಲಿ ಬರ್ದಿದ್ದೀವಿ ಹೇಳಿ, ನಾವು ಬರ್ದಿದ್ದೀವಿ ಎಲ್ಲಾದ್ರೂ ಈ ಬುಕ್ಸ್ ಅಲ್ಲಿ. ಅದಕ್ಕೆ ಯಾವ್ದು ಸಾವಯವ ಅನ್ನೋದು ನಿಮಗೆ ಚೆನ್ನಾಗ್ ಗೊತ್ತು, ಯಾವ ಸಗಣಿ ಇದ್ರೆ ಒಳ್ಳೇದು, ಯಾವ್ದು ಗೋಮೂತ್ರ ಒಳ್ಳೇದು, ಅವತ್ತಿನ ಗೋಮೂತ್ರ ಯಾವ ತರ ಒಂಥರ ಕಣ್ಣಿಗೆ ಕರ್ಪೂರ ಸ್ಮೆಲ್ ಬಂದಂಗ್ ಬರೋದು. ಇವತ್ತು ಸುಮ್ನೆ ಅದು ಒಂದ್ ಬಕೆಟ್ ಗಟ್ಲೆ ಬರ್ಬೋದು, ಬಟ್ ಯಾವ್ದು ಮೆಡಿಸನ್ ವ್ಯಾಲ್ಯೂ ಇತ್ತು, ಯಾವ್ದು ಮೆಡಿಸನ್ ವ್ಯಾಲ್ಯೂ ಇಲ್ಲ, ಅದ್ರ ಬಗ್ಗೆ ತಮಗೆ ಮಾಹಿತಿ ಜಾಸ್ತಿ ಇದೆ. ನಾವು ರೈತರಲ್ಲಿ ಕಲಿಬೇಕು. ಈಗ ಜ್ಞಾನೇಶ್ ಅವ್ರು ಮಾಡಿದ್ದಾರೆ ಅಂದ್ರೆ ಅವ್ರ ಸ್ವಂತ ಆಸಕ್ತಿ, ರೈತರಿಗೆ ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಮಾತ್ರ ಮುಂದೆ ಬರಕ್ ಸಾಧ್ಯ. ಯಾವುದೋ ಒಬ್ಬರ ಮೇಲೆ ಡಿಪೆಂಡ್ ಆದ್ರೆ ರೈತರು ಮುಂದೆ ಬರಕ್ ಸಾಧ್ಯ ಇಲ್ಲ. ಸ್ವಂತ ಆಸಕ್ತಿ ಮೇಲೆ ಇವತ್ತು ಅರ್ಧ ಎಕರೆ 10 ಲಕ್ಷ ತೆಗೆದರಿದ್ದಾರೆ. ಅದಕ್ಕೆ ಅಡಿಕೆನೆ ಬೆಳಿಬೇಕು ಅಂತ ಇಲ್ಲ, ಅದಕ್ಕೆ ಯಾವುದೋ ಶುಂಠಿನೇ ಬೆಳಿಬೇಕು ಅಂತ ಇಲ್ಲ. ಯಾವುದೇ ಬೆಳೆ ಆದರೂ ಆ ರೈತನಿಗೆ ತಕ್ಕಂತೆ, ಅವನ ಹೊಲಕ್ಕೆ ತಕ್ಕಂತೆ, ಅವನಲ್ಲಿ ಇರತಕ್ಕಂತ ನೈಸರ್ಗಿಕ ಸೌಲಭ್ಯಗಳಿಗೆ ತಕ್ಕಂತೆ ಮಣ್ಣು ನೀರು ಕೃಷಿಯನ್ನ ಮಾಡೋದ್ರ ಜೊತೆಗೆ ಕೃಷಿಗೆ ಸಂಬಂಧಿರ್ತಕ್ಕಂಥ ಅಟ್ಯಾಚ್ಡ್ ಏನೇನಿದಾವೆ, ಹೈನುಗಾರಿಕೆ ಮತ್ತೆ ರೇಷ್ಮೆ ತೋಟಗಾರಿಕೆ, ಇದೆಲ್ಲ ಮಾಡೋದ್ರಿಂದ ಇವತ್ತು ರೈತ ಸಬಲನಾಗಕ್ ಸಾಧ್ಯ ಇದೆ. ನಮ್ಮ ಉದ್ದೇಶ ಇಷ್ಟೇ, ರೈತ ಸುಖವಾಗಿದ್ರು ಮಾತ್ರ ದೇಶ ಸುಖವಾಗಿರುತ್ತೆ. ಕರೋನಾ ಬಂದಾಗ ನಾನು ಅಲ್ಲೇ ಇದ್ದೆ ಬೆಂಗಳೂರಲ್ಲಿ 4 ವರ್ಷದಿಂದೆ 2020 ಎಲ್ಲ ಕ್ಲೋಸ್ ಮಾಡಿದ್ರು. ಕೆಲವು ಇಲಾಖೆಗಳು ಮಾತಾಡೋದು, ಬೆಂಗಳೂರು ಕಂಪ್ಲೀಟ್ ಕ್ಲೋಸ್, ಎಲ್ಲ ಸಿಟಿಗಳು ಕ್ಲೋಸ್ ಮಾಡಿದ್ರು. ಆದ್ರೆ 2020 ಜೂನಲ್ಲಿ ನೀವೆಲ್ಲ ಹೊಲದಲ್ಲಿ ಬಿತ್ತನೆ ಮಾಡ್ತಾ ಇದ್ರಿ. ನೀವು ಆ ವರ್ಷ ಬಿತ್ತನೆ ಮಾಡದೇ ಇದ್ರೆ ಕರೋನಾದಲ್ಲಿ ಎಷ್ಟು ಜನ ಸತ್ತರಲ್ಲ. ನೀವು ಆಹಾರ ಉತ್ಪಾದನೆ ಮಾಡದೇ ಇದ್ರೆ 130 ಕೋಟಿ ಜನ ಏನಾಗ್ತಾ ಇತ್ತು ದೇಶದ್ದು? ನೀವು ಅವತ್ತು ಹೊಲಕ್ಕೆ ಹೋಗದೆ ಇದ್ರೆ ದೇಶದ ಗತಿ ಏನಾಗ್ತಾ ಇತ್ತು? ಒಂದು ಹೊತ್ತು ಊಟ ಇಲ್ದಿದ್ರೆ ಇರ್ಬೋದು, ಎರಡು ಹೊತ್ತು ಇರ್ಬೋದು, ಮೂರನೇ ಹೊತ್ತು ಊಟ ಇಲ್ದೇ ಇದ್ರೆ ಎಷ್ಟು ಸಾವುಗಳು ಸಂಭವಿಸ್ತಾ ಇದ್ವು. ಅವತ್ತು ಇಡೀ ಪ್ರಪಂಚ, ಇಡೀ ದೇಶ ರೈತರದ್ದು ಏನು ಅನ್ನೋದು ಅವತ್ತು ಗೊತ್ತಾಯ್ತು. ಅಲ್ಲಿವರೆಗೂ ದುಡ್ಡು ಕೊಟ್ರೆ ಜೋಳ ಸಿಗುತ್ತೆ ಅಂತ ತಿಳ್ಕೊಂಡಿದ್ರು, ದುಡ್ಡು ಕೊಟ್ರೆ ಗೋಧಿ ಸಿಗುತ್ತೆ ಅಂದ್ರೆ, ದುಡ್ಡು ಕೊಟ್ರೆ ಬೆಳೆಯಕ್ ಸಾಧ್ಯ ಇಲ್ಲಲ್ಲ. ಗೊಬ್ಬರ ಮಾಡೋ ಕಂಪನಿ ಇದೆ, ಔಷಧಿ ಮಾಡೋ ಕಂಪನಿ ಇದೆ, ಜೋಳ ಮಾಡೋ ಕಂಪನಿ ಇಲ್ಲ. ಅದೇ ರೀತಿ ಈ ಸಾವಯವ ಮಾಡೋದ್ರಿಂದ ಮಣ್ಣು ಕೂಡ ಫಲವತ್ತತೆ ಆಗುತ್ತೆ. ಎರೆಹುಳ ಗೊಬ್ಬರ ಸಿಗುತ್ತೆ, ಸಗಣಿ ಗೊಬ್ಬರ ಸಿಗುತ್ತೆ, ದನ ಕಟ್ಟಿರಿ, ಮಣ್ಣು ಸಿಗಲ್ಲ. ಮುಂದೆ ಒಂದಿನ ನೋಡಿ ನೀವು, ಒಂದ್ ಪುಟ್ಟಿ ಮಣ್ಣಿಗೆ 50 ರೂಪಾಯಿ ಪರಿಸ್ಥಿತಿ ಬರೋದ್ ಸಿಗುತ್ತೆ ನಿಮಗೆ. ಹಾಗಾಗಿ ನಿಮ್ಮ ಹೊಲದ ಮಣ್ಣನ್ನು ನೀವೇ ಕಾಪಾಡ್ಕೋಬೇಕು, ಹಂಗಂತ ಮಾರ್ಕೆಬಾರ್ದು. ಯಾವ್ದೋ ಬೇರೆ ಕೆಲ್ಸಕ್ಕೆ ಮಣ್ಣನ್ನು ಮಾರಬಾರ್ದು, ಆ ಮಣ್ಣನ್ನು ಉಳಿಸ್ಕೋಬೇಕು, ಮಣ್ಣಲ್ಲಿ ಶಕ್ತಿ ಇರಬೇಕು ಅಂದ್ರೆ ಸಾವಯವ ಕೃಷಿಯನ್ನು ಮಾಡಬೇಕು. ಹಾಗಾಗಿ ಈ ಸಾವಯವ ಕೃಷಿ ಬಗ್ಗೆ ತಮಗೆಲ್ಲ ಅರಿವಿದೆ. ತಾವೆಲ್ಲರೂ ಕೃಷಿಕರು, ತಮ್ಮ ಕೃಷಿಕರ ಬಗ್ಗೆ ಸರ್ಕಾರದಲ್ಲಿ ಉತ್ತಮ ಗೌರವ ಇದೆ. ಕೃಷಿ ಇಲಾಖೆ ಚಿತ್ರದುರ್ಗದಲ್ಲಿ ಉತ್ತಮವಾಗಿ ನಡೀತಾ ಇದೆ. ನಿಮಗೆ ಬೇಕಾದ ಸೌಲಭ್ಯಗಳು ಸರ್ಕಾರದ ಆದೇಶದಿಂದ ಅವ್ರು ನೆರವೇರಿಸಬೇಕು, ತಮಗೆ ಸಲಹೆ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ಇಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ, ರೈತ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ರೈತ ಸಂಘದ ಮುಖಂಡರಾದ ಟಿ ನುಲೇನೂರ್ ಶಂಕರಪ್ಪ ಅವರು ಮಾತನಾಡಿ, ಇವತ್ತಿನ ಸಂದರ್ಭದಲ್ಲಿ ಜನರಿಗೆ ಒಳ್ಳೆಯ ಆಹಾರ ದೊರೆಯಬೇಕು ಅಂದರೆ ಸಾವಯವ ಕೃಷಿಯತ್ತ ನಮ್ಮ ಕೃಷಿಕರು ಹೆಚ್ಚು ಗಮನ ಹರಿಸಬೇಕು ಎಂದರು. ಒಕ್ಕಲಿಗೆ ನೊಕ್ಕಿದ್ರೆ ಉಕ್ಕುವುದು ಜಗವೆಲ್ಲ ಜನರಲ್ಲ, ಒಕ್ಕಲಿಗೆ ನೊಕ್ಕದಿರ ಬಿಕ್ಕುವುದು ಜಗವೆಲ್ಲ ಜನರಲ್ಲ ಅಂತ ಹೇಳಿದರು ದೊಡ್ಡವರು ದಾರ್ಶನಿಕರು. ಇವತ್ತು ನಾನೇನ್ ಭಾವಿಸ್ತೀನಿ ಅಂದ್ರೆ, ಕಾಲದ ಅಗತ್ಯತೆಗೆ ಅನುಗುಣವಾಗಿ ಇವತ್ತು ಏನು ಬೆಳೆ ಪದ್ಧತಿಗಳು ಆಗ್ಬೇಕು ಅನ್ನೋಂಥದ್ದು ಆಚರಣೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ. 60ರ ದಶಕದಲ್ಲಿ ದೇಶದ ಜನರಿಗೆ ಅನ್ನ ಕೊಡೋ ಸಾಮರ್ಥ್ಯ ಇರಲಿಲ್ಲ. ಅವತ್ತು ಹೊಸ ಗೊಬ್ಬರ ಬೀಜ ತಳಿಯನ್ನು ಪರಿಚಯ ಮಾಡಿ ದೇಶದ ಜನರಿಗೆ ಆಹಾರ ಕೊಡಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನು ಹೊಸ ಪದ್ಧತಿಯನ್ನು ಆಚರಣೆಗೆ ತಂದ್ವಿ. ತನ್ಮೂಲಕ ಇಡೀ ದೇಶ ಜನರಿಗೆ ಆಗುವಷ್ಟು ಆಹಾರವನ್ನು ಬೆಳೆದು ಮಿಕ್ಕಂತೆ ಹೊರರಾಷ್ಟ್ರಗಳು ರಫ್ತು ಮಾಡೋ ಅಷ್ಟವನ್ನು ಆಹಾರ ಬೆಳೆದಿದ್ವಿ. ಆದರೆ ಇವತ್ತಿನ ಕಾಲದ ಅಗತ್ಯ ಏನು ಅಂದ್ರೆ, ಒಳ್ಳೆ ಆಹಾರವನ್ನು ಕೊಡಬೇಕು ಅನ್ನೋಂಥದ್ದು ಇವತ್ತಿನ ಅಗತ್ಯ. ಈ 20 ವರ್ಷದ ಕೆಳಗೆ ಸುಭಾಷ್ ಪಾಳೇಕರ್ ಅಂತ ಒಬ್ಬ ನೈಸರ್ಗಿಕ ಕೃಷಿಯ ವಿಜ್ಞಾನಿಯನ್ನ ಕರೆಸಿ ಚಿತ್ರದುರ್ಗದಲ್ಲಿ 2 ದಿವಸದ ಕಾರ್ಯಾಗಾರವನ್ನು ಮಾಡಿ ಆ ಜನರಿಗೆ ನಾವು ಅದನ್ನ ಇದು ಮಾಡಿದ್ವಿ. ಸ್ವತಃ ನಾನು ನನ್ನ ತೋಟದಲ್ಲಿ ಆ ನೈಸರ್ಗಿಕ ಕೃಷಿಯನ್ನು ಪ್ರಾರಂಭ ಮಾಡಿದೆ. ಸಗಣಿಯ ಒಡೆದ ಕೈ ನಾತ ಏಲಕ್ಕಿ ಗೊನೆ ನಾತ ಅಂತಾರೆ. ಒಟ್ಟು ಈಗ ನಾವು ಬದಲಾವಣೆಯ ಪರ್ವದಲ್ಲಿದ್ದೇವೆ. ನಾವು ಈಗ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಒಳ್ಳೆಯ ಆಹಾರ ಸಿಗ್ತಾ ಇಲ್ಲ, ಆ ಕಾರಣಕ್ಕೆ ಅನಾರೋಗ್ಯಗಳಿಗೆ 108 ಅನಾರೋಗ್ಯಕ್ಕೆ ಕಾರಣ ಆಗಿದ್ವಿ ಅನ್ನಂತ ಮಾತಾಡ್ತಾರೆ. ನನಗೆ ಗೊತ್ತಿದೆ, ನಾವು ಚಿಕ್ಕ ಹುಡುಗರಾಗಿಂದ ನಾವು ಎಲ್ಲವನ್ನೂ ನೋಡಿದ್ವಿ. ನೈಸರ್ಗಿಕ ಕೃಷಿಯಿಂದ, ಸಹಜ ಕೃಷಿಯಿಂದ ಬೆಳೆದಂತ ಪದಾರ್ಥಗಳನ್ನು ತಿಂದಿದ್ವಿ. ನಮ್ಮೆಲ್ಲರೂ ಒತ್ತಾಯ, ನೈಸರ್ಗಿಕ ಕೃಷಿಯನ್ನು ಕಾಪಾಡೋ ದಿಕ್ಕಿನಲ್ಲಿ ಜನರಿಗೆ ಒಳ್ಳೆ ಆಹಾರವನ್ನು ಕೊಡಬೇಕು ಅನ್ನೋಂಥ ಅದಕ್ಕೆ ನಾವೆಲ್ಲರೂ ಶ್ರಮ ವಹಿಸಿ ಹಣ್ಣು ತರಕಾರಿನ ನನ್ನ ಸ್ವಂತ ನೈಸರ್ಗಿಕ ಕೃಷಿನಲ್ಲಿ ಬೆಳ್ಕೊಂಡು ನನ್ನ ಮನೆ ಮೊದಲು ಬಳಸೋಣ, ಆನಂತರ ಸಮಾಜ ಕೊಡುಗೆ ಕೊಡೋಣ, ಅದು ಸರಿಯಾದ್ದು. ಎಲ್ರಿಗೂ ಒಂದ್ಸರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬೆಂಗಳೂರಿನ ಆರ್ಬಿಐ ಲೀಡ್ ಡಿಸ್ಟಿಕ್ ಅಧಿಕಾರಿಗಳಾದ ಶ್ರೀಯುತ ಗುರುರಾಜ್ ಆಚಾರ್ ಅವರು ಈ ಸಂದರ್ಭದಲ್ಲಿ ಸಾವಯವ ಕೃಷಿ ಕುರಿತ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನನಗೆ ಕಾಯಕದ ಕೈಲಾಸದಲ್ಲಿ ಬಂದು ನಿಂತಾಗ ಆಗ್ತಾ ಇದೆ. ಯಾಕೆಂತ ಹೇಳ್ತೇನೆ ನೋಡಿ, ಬರ್ತಾ ಇರುವಾಗ ರಂಗೋಲಿ, ಆಮೇಲೆ ಅದು ಆ ಒಂದು ವಿಶ್ವಾಸವನ್ನು ಕೊಡುವಂತಹ ಸಂದೇಶಗಳು, ಒಳಗೆ ಬರ್ತಾ ಇದ್ರೆ ಅಪರಿಮಿತ ವಿಶ್ವಾಸ, ಆಮೇಲೆ ಆಧುನಿಕತೆಯನ್ನು ತೋರಿಸುವಂತ ರಸ್ತೆ ಬೇರೆ ಇದೆ. ಆಧುನಿಕತೆ ಮೆರುಗು ಬರಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀರಿ, ಈಗ ಸಾವಯವ ಕೃಷಿ ಬಗ್ಗೆ ಮಾತಾಡ್ತಿದ್ದೀರಿ, ಬಹಳ ಸಂತೋಷ ಆಯ್ತು. ಆಮೇಲೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈ ದೇಶ ಇರುವುದೇ ನಿಜವಾಗಿ ಇರುವುದು ರೈತರ ಗ್ರಾಮಗಳಲ್ಲಿ ಅಂತ ಹೇಳ್ತಾರೆ. ನೋಡಿ, ಈ ಹುಲ್ಲಿದೆ, ಹುಲ್ಲನ್ನು ಹಾಲನ್ನಾಗಿ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದೀರಿ ನೀವೆಲ್ಲ, ಬಹಳ ಒಳ್ಳೆ ಒಂದು ವಿಷಯ. ಗದಗ ಜಿಲ್ಲೆಯಲ್ಲಿ ಒಂದು ಜಾಗಕ್ಕೆ ಹೋಗಿದ್ದೆ, ಅಲ್ಲಿ ಇದೇ ತರ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ರೂಡ್ಸೇಟಿ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಟ್ರೈನಿಂಗ್ ಕೊಡುವಂತ ಸಂಸ್ಥೆ ಇತ್ತು. ಅಲ್ಲಿ ಪಕ್ಕದಲ್ಲೇ ಒಂದು ಈ ತರದ ಒಂದು ಹೋಟೆಲ್ ತರ ಮಾಡಿದ್ರು. ಎಲ್ಲ ಸಾವಯವದಲ್ಲಿ ತಯಾರಿಸಿದ ಎಲ್ಲ ಪಾನೀಯಗಳು, ಆಹಾರಗಳು ಅಲ್ಲಿ ಸಿಗ್ತಾ ಇದ್ವು, ಬಹಳ ಚೆನ್ನಾಗಿ ನಡೀತಾ ಇತ್ತು. ರಸ್ತೆಯಲ್ಲಿ ಹೋಗ್ತಾ ಇದ್ದವರೆಲ್ಲ ಅಲ್ಲಿ ಬಂದು ಒಂದು ಹೊಸ ಒಂದು ಆಹಾರ ಅಂತೇಳಿ ತಗೊಳ್ತಾ ಇದ್ರು. ಖಂಡಿತ ಇದು ಯಶಸ್ವಿ ಆಗ್ತಾ ಅಂತ ಹೇಳಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತೊಬ್ಬ ಕೃಷಿಕ ಚಳ್ಳಕೆರೆ ತಾಲೂಕು ಆಲಗೊಂಡನಹಳ್ಳಿಯ ಶ್ರೀ ರುದ್ರಮುನಿಯಪ್ಪ ಅವರು ಮಾತನಾಡಿ, ಸ್ಥಳೀಯ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ಕೃಷಿಯಲ್ಲಿ ರೈತ ಉತ್ತಮ ಸ್ಥಿತಿಗೆ ಬರುತ್ತಾನೆ ಎಂದರು. ನಮ್ಮೂರು ಸಂಪೂರ್ಣವಾಗಿ 100 ಜನ ಸಾವಯವ ಕೃಷಿಕರನ್ನಾಗಿ ಮಾಡಿದ್ದೇವೆ. ಯಾವುದೇ ರೀತಿಯಿಂದ ಆಗಲಿ ಗಂಜಲ ಮತ್ತು ಸಗಣಿ ಯಾವ ರೀತಿಯಿಂದಲೂ ಒಂದೇ ಒಂದು ಸ್ವಲ್ಪನೂ ವೇಸ್ಟ್ ಆಗದಂತೆ ಜೀವಾಮೃತ ಮಾಡ್ತಕ್ಕಂಥದ್ದು, ಘನಜೀವಾಮೃತ ಮಾಡ್ತಕ್ಕಂಥದ್ದು, ಬಯೋಡೈಜೆಸ್ಟ್ ಮಾಡ್ತಕ್ಕಂಥದ್ದು, ಹಸಿರೆಲೆ ಗೊಬ್ಬರ ಮಾಡ್ತಕ್ಕಂಥದ್ದು, ಲೈವ್ ಮಲ್ಚಿಂಗು, ಡೆಡ್ ಮಲ್ಚಿಂಗು, ಮತ್ತು ಕಾಂಪೋಸ್ಟ್ ಗೊಬ್ಬರ, ವಾರ್ಮಿಂಗ್ ಕಾಂಪೋಸ್ಟ್, ಅಲ್ಲ ಅನಂತರ ಡಿಕಾಂಪೋಸರು ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ. ಸ್ಥಳೀಯ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ರೈತ ಉದ್ಧಾರ ಆಗ್ತಾನೆ. ನಾವು ಯಾವ ಕಾರಣಕ್ಕೂ ದನ ಕರುಗಳು ಇಲ್ಲದಲ್ಲೇ ವ್ಯವಸಾಯ ಮಾಡೋಕ್ಕಾಗಲ್ಲ. ಯಾರು ದನ ಕರುಗಳು ಕಟ್ಕೊಂಡಿಲ್ಲೋ ಅವರು ವ್ಯವಸಾಯಗಾರರೇ ಅಲ್ಲಂತ ನಾನು ಇಲ್ಲಿ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ನಾವು ಏನಾದರೂ ಜೀವಾಮೃತ, ಘನಜೀವಾಮೃತ ಮತ್ತೆ ಕಾಂಪೋಸ್ಟ್ ಗೊಬ್ಬರ ಮಾಡ್ಬೇಕಂದ್ರೆ ದನಗಳು ಇರಬೇಕು. ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಜಮೀನು ಸುತ್ತ ಮರಗಿಡಗಳನ್ನು ಬೆಳೆಸಿಲ್ಲ, ಪರಿಸರ ಸಂಪೂರ್ಣವಾಗಿ ನಶಿಸಿ ಹೋಗ್ತದೆ. ಮುಂದಿನ ಜೀವನದಲ್ಲಿ ಒಂದು ಫ್ಯೂಚರ್ನಲ್ಲಿ ಯೋಚನೆ ಮಾಡಿದಾಗ ಆಮ್ಲಜನಕ ಸಿಗದೇ ಇರಬಹುದು, ಆ ರೀತಿ ಆಗುತ್ತೆ. ಕೊರೋನಾ ಬಂದಾಗ ಬಟ್ ರೈತ ಮಾತ್ರ ಹೊಲದಲ್ಲಿ ಹೋಗಿದ್ದ, ಅವನಿಗೆ ಯಾಕಂದ್ರೆ ಅವನ ಸ್ಟಡಿನೆಸ್, ಆಹಾರ ಮತ್ತು ಒಳ್ಳೆಯ ಗಾಳಿ ಇದ್ದುದರಿಂದ ಅವನು ಬದುಕೋದು ಸಾಧ್ಯತೆ ಆಯ್ತು. ರೈತನಿಗೆ ರೈತ ದಿನಾಚರಣೆ ಮಾಡಿಬಿಟ್ಟು ರೈತನಿಗೆ ಆತ್ಮಬಲ, ಒಂದು ಧೈರ್ಯವನ್ನು ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಿದ್ದಾರೆ ಇಲಾಖೆ ಮತ್ತು ಸಂಘ ಸಂಸ್ಥೆಗಳು. ಅವರಿಗೆ ರೈತರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಬ್ಬ ರೈತ ಮುಖಂಡರಾದ ಭೂತಯ್ಯ ಅವರು ಮಾತನಾಡಿ, ಕೃಷಿಯಲ್ಲಿ ಅತಿಯಾದ ರಾಸಾಯನಿಕ ಬಳಕೆಯಿಂದ ಪಕ್ಷಿಗಳು ಹಾಗೂ ಎರೆಹುಳುಗಳ ಸಂತತಿ ಕಡಿಮೆಯಾಗುತ್ತಾ ಬಂದು ಭೂಮಿಯ ಫಲವತ್ತತೆಯನ್ನು ನಾವು ಈಗ ಕಳೆದುಕೊಂಡು ಅನಾರೋಗ್ಯಕ್ಕೆ ತುತ್ತಾಗಿದ್ದೇವೆ ಎಂದರು. ನಾವು ಸ್ವತಂತ್ರ 75 ವರ್ಷಗಳ ಇತಿಹಾಸದಲ್ಲಿ ಎಲ್ಲೋ ಒಂದ್ ಕಡೆ ನಾವು ದಾರಿ ತಪ್ಪಿದೀವಿ ಅಂತ ಇವತ್ತು ಆತ್ಮವಿಮರ್ಶೆ ಮಾಡಬೇಕಾಗಿದೆ. ಮೊದಲೆಲ್ಲ ಕೃಷಿ ಇಲಾಖೆ ಯಾರೋ ತಲೆ ಹಾಕ್ತಾರಲ್ಲ, ನಾವೇ ಕೃಷಿ ಯುಗ್ಧಗಳಾಗಿದ್ವಿ, ಬೀಜ ಉತ್ಪಾದನೆ ಮಾಡ್ಕೊಂಡಿದ್ವಿ, ನಾವೇ ಅದನ್ನ ಶೇಖರಣೆ ಮಾಡ್ತಿದ್ವಿ, ಅದನ್ನ ಸಗಣಿ ಮುಚ್ಚಿಬಿಟ್ಟು ಒಂದು ವರ್ಷ ಆದ್ರೂ ಏನಾಗ್ತಾರಲ್ಲ ಬೀಜ, ಇದು ನಿಜನಾ? ಅದೇ ಬೀಜ ನಾವು ತಗೊಂಡೋಗಿ ಹೊಲದಲ್ಲಿ ಬಿತ್ತಬಿಟ್ರೆ ಘನವಾಗಿ ಬೆಳೆಯೋದು, ಅಂತ ಒಂದು ಉಲ್ಸಾಗಿ ಮೇವಿರೋದು. ಆದ್ರೆ ಇವತ್ತು ನಾವು ಇಷ್ಟೆಲ್ಲ ಬೆಳೆದ್ಮೇಲೆ ಸಾಲಗಾರರಾಗ್ಬಿಟ್ಟಿವಿ. ಈ ರಸಾಯನ ಗೊಬ್ಬರ ಯಾವಾಗ ಹಾಕ್ಬಿಟ್ಟು ಸ್ವಾಮಿ ಯಾಕೆ ನಮ್ದು ಮೆಕ್ಕೆಜೋಳ ಸುಳಿ ಬೀಳುತ್ತೆ ಅಂತಾರೆ, ಗುಳಿಗೆ ಹಾಕು ಅಂತ ಹೇಳಿದ್ರು, ಗುಳಿಗೆ ಹಾಕ್ಬಿಟ್ಟಿವಿ. ಆಮೇಲೆ ಮೆಟಾಶೆಡ್ಡು, ನವಕ್ರಾನು, ವೀರ್ಯ, ಪೊಟಾಶ್ ಹಾಕು ಅಂತ ಹೇಳಿ ಇವೆಲ್ಲ ಹಾಕಿಬಿಟ್ಟಿವಿ. ಪಕ್ಷಿಗಳೆಲ್ಲ ಸತ್ತೋದು, ಆ ಒಳಗಡೆ ತಗೊಂಡು ಗೊಬ್ಬರ ಉತ್ಪಾದನೆ ಮಾಡಿದ್ವಲ್ಲ ಹುಳುಗಳು, ಅವು ಸತ್ತೋದು. ಈಗ ಆ ಭೂಮಿ ಫಲವತ್ತತೆ ಕಳ್ಕೊಂಡ್ಬಿಟ್ಟಿವಿ, ಅನಾರೋಗ್ಯಕ್ಕೆ ಕಾರಣರಾಗಿಬಿಟ್ಟಿವಿ. ಈಗ BP, ಶುಗರು, ಆಟಾಡಿಕ್ಕನ್ನು ನಾವು ತಂದ್ಕೊಂಡ್ವಿ. 20-30 ವರ್ಷಗಳು ಹಿಂದಕ್ಕೆ ಹೋಗ್ಬೇಕು ಅಂತಂದ್ರೆ ಸಿರಿಧಾನ್ಯವನ್ನು ಬೆಳಿಬೇಕು. ಆ ಸಿರಿಧಾನ್ಯ ಬೆಳೆದ್ರೆ ನಮಗೆ ಒಳ್ಳೆ ಆಹಾರವನ್ನು ಗುಣಮಟ್ಟವಾಗಿ ಬರುತ್ತೆ ಅಂತ ಹೇಳಿ ಈಗ ನಾವು ಸಿರಿಧಾನ್ಯಕ್ಕೆ ನಾವು ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಬಾರೆಗಿಡ ಹಾಕ್ಸಿದೀವಿ, ನಿಂಬೆಗಿಡ ಹಾಕ್ಸಿದ್ವಿ, ಔಷಧಿ ಹೊಡೆದಂಗಲ್ಲ, ರೋಗ ಜಾಸ್ತಿ ಆದಂಗಲ್ಲ, ವೈರಸ್ ಬಂದಲ್ಲ ಹೋದಂಗಲ್ಲ, ದಾಳಿಂಬ್ರೂ ಇಲ್ಲ, ಬಾಳೆನೂ ಇಲ್ಲ, ಎಲ್ಲ ಸಾಗಿಟ್ಟು ಸಾಲಗಾರರಾಗಿದ್ವಿ. ಈ ಒಂದು ಲೆಕ್ಕದಲ್ಲಿ ಇವತ್ತು ನಾವು ಹೋಗ್ಬೇಕಂದ್ರೆ ಅದಕ್ಕೆ ನಮ್ಮ ರೈತ ಗೀತೆಯಲ್ಲಿ ಹೇಳಿರಲ್ಲ, ಕಷ್ಟದೊಡನ್ನ ದೊಡ್ಡವನ ತ್ಯಾಗಿ ಸೃಷ್ಟಿಯ ನಿಯಮದೊಳು ಇವನೇ ಭೋಗಿ ಅಂತ ಹೇಳಿತು. ಸೃಷ್ಟಿ ಅಂದ್ರೆ ಏನು? ಪ್ರಕೃತಿಯನ್ನ ದೇವರು ಸೃಷ್ಟಿ ಮಾಡ್ದ, ಭೂಮಿ, ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರ, ನೀರು ಇವೆಲ್ಲ ಸಲ್ವಾರ್ ಯಾರು? ಅದಕ್ಕೆ ಸೂರ್ಯ ಚಂದ್ರರಿಗೆ ಸಮಾನವಾದ ರೈತ. ನಾವು ಉತ್ಪಾದನೆ ಮಾಡ್ದನ್ನ ಆಹಾರವನ್ನ ಇಡೀ ಜಗತ್ತು ಊಟ ಮಾಡುತ್ತೆ, ಜಗತ್ತು ನಿದ್ರೆ ಹೋಗುತ್ತೆ. ನಾವು ರೈತ ಬದುಕಿದ್ರೆ ಇಡೀ ದೇಶ ಬದುಕುತ್ತೆ. ಅದಕ್ಕೆ ರೈತರ ಮೇಲೆ ಅವಲಂಬಿಸಿರ್ತಕ್ಕಂಥ ಈ ದೇಶ ರೈತ ಉತ್ಪಾದನೆಗೆ ಬಹಳ ಒತ್ತು ಕೊಡಬೇಕು. ದೇವರನ್ನು ಕುರಿತು ಅತ್ಯಂತ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ದೇವರು ಎಲ್ಲಿದ್ದಾನೆ, ಯಾವ ಜಾಗದಲ್ಲಿ ಇದ್ದಾನೆ? ದೇವರು ಎಂಬುವನು ಇರುವುದಾದರೆ ದೇವಸ್ಥಾನ ಒಮ್ಮ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ದೇವರಿಲ್ಲ. ದೇವರು ಎಂಬುವನು ಇರುವುದಾದರೆ ಈ ದೇಶದ ರೈತರ ಹೊಲದಲ್ಲಿ ದೇವರಿದ್ದಾನೆ. ಯಾವ ರೈತನು ರೈತನ ಹೆಂಡತಿ ಬೆಳಗಿನಿಂದ ಸಂಜೆವರೆಗೂ ಗುಡುಗು ಸಿಡಲು ಮಳೆಯಿಂದ ಲೆಕ್ಕಿಸಿದ ತನ್ನ ಕಾಯಕದಲ್ಲಿ ತೊಡಗಿದ್ದಾರೋ ಅಂಥವರ ಹೃದಯದಲ್ಲಿ ದೇವರು ಅಡಗಿದ್ದಾನೆ. ಅದಕ್ಕೆ ನಮ್ಮನ್ನು ದೈವಾಂಶ ಸಮುದ್ರ ಎಂದು ಕರೀತಿರೋದು. ನಮ್ಮ ಮೇಲೆ ದೇಶ ಅವಲಂಬಿಸಿದೆ. ಮತ್ತು ನಾವೀಗ ನಮ್ಮ ಜ್ಞಾನೇಶ್ ಅವರ ಪ್ರಕಾರವಾಗಿ ನಾವೆಲ್ಲರೂ ದನಗಳನ್ನು ಹೆಚ್ಚು ಹೆಚ್ಚು ಕಟ್ಟಬೇಕು, ಸಾವಯವ ಗೊಬ್ಬರ ತಯಾರು ಮಾಡಬೇಕು. ಈ ರಸಾಯನ ಗೊಬ್ಬರವನ್ನು ದೂರ ಮಾಡಿದ್ರೆ ನಾವು ನಮ್ಮ ತಾತ ನಮ್ಮ ಅಪ್ಪರ ಕಾಲಕ್ಕೆ ನಾವು ಹೋಗ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಹಿರಿಯೂರು ಬಬ್ಬೂರ್ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಓ ಕುಮಾರ್ ಅವರು ಮಾತನಾಡಿ, ಸದೃಢವಾದ ಆಹಾರವನ್ನು ಬೆಳೆಯಬೇಕಾದರೆ ನಮ್ಮ ಕೃಷಿಕರು ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳಬೇಕು ಎಂದರು. ರೈತರ ದಿನಾಚರಣೆ ಮಾಡಬೇಕಂತ 2001 ಇಸ್ವಿಯಿಂದ ನಮ್ಮ ದೇಶದಲ್ಲಿ ಆಚರಣೆಗೆ ತಂದಿದ್ದೀವಿ. ಸೊ ನಾವೆಲ್ಲ ಈಗ ಚಿಂತೆ ಮಾಡ್ತಿದ್ದೀವಿ, ಸಾವಯವ ಕೃಷಿ ಆಮೇಲೆ ನೈಸರ್ಗಿಕ ಕೃಷಿ ಇವೆಲ್ಲ ಬಂದಿದ್ದಾವೆ. 1st ಹಸಿರು ಕ್ರಾಂತಿ ನಾವು ನೋಡಿದ್ವಿ, ಈಗ 2nd ಹಸಿರು ಕ್ರಾಂತಿ ಅದು ಯಾವ್ದಾರ ಇದ್ರೆ ಅದು ಪೌಷ್ಟಿಕ ಆಹಾರ, ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತೀವಿ. ನಾವೆಲ್ಲ ತಿಂತಕ್ಕಂಥ ಆಹಾರದಲ್ಲಿ ಪೌಷ್ಟಿಕ ಅಂಶಗಳು ಜಾಸ್ತಿ ಇಲ್ಲ. ಈಗೇನಾಗತ್ತೆ, ನಾವೆಲ್ಲ ಆಹಾರ ತಿಂತಿದ್ವಿ, ಶಕ್ತಿ ಇಲ್ಲ. ತಂತ್ರಜ್ಞಾನ ತುಂಬಾ ಇದೆ, ಸಾವಯವ ಕೃಷಿ ಮಾಡಿದ್ರೆ ನಮಗೆ ಒಳ್ಳೆ ಆಹಾರ ಸಿಗತ್ತೆ, ಆಮೇಲೆ ಜಮೀನು ತುಂಬಾ ಉತ್ಕೃಷ್ಟವಾಗಿರ್ತದೆ, ಫಲವತ್ತಾಗಿರ್ತದೆ. ಭತ್ತ ಬೆಳಿಬೇಕಂದ್ರೆ 5 ಕ್ವಿಂಟಲ್ ರಾಸಾಯನಿಕ ಗೊಬ್ಬರ ಬಳಸ್ತೀವಿ. ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಬಳಸಿದಾಗ ನಮ್ಮ ಭೂಮಿ ಇಲ್ಲಿರ್ತಕ್ಕಂಥ ಪೋಷಕಾಂಶ ಎಲ್ಲ ಕಡಿಮೆ ಆಕೊಂತ ಹೋಗುತ್ತೆ. ಅದಕ್ಕೆ ಪೂರಕವಾಗಿ ಏನ್ ಮಾಡ್ಬೇಕು, ರಾಸಾಯನಿಕ ಬಿಟ್ಟು ನಾವು ಸಾವಯವ ಕೃಷಿ ಕಡೆ ಮುಖ ಮಾಡಬೇಕು. ಈ ಉದಾಹರಣೆಗೆ ನಾವು ಹೇಳ್ತೀವಿ, ನೈಸರ್ಗಿಕ ಕೃಷಿ ಪಾಳೇಕರ್ ಪದ್ಧತಿ ಅಂತೀವಿ. ಪಾಳೇಕರ್ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಸಗಣಿ ಗಂಜ್ಲ ಅಂದ್ರೆ ಅದನ್ನ ಜೀವಾಮೃತ ಬೀಜಾಮೃತ ಘನ ಜೀವಾಮೃತಗಳನ್ನು ಮಾಡಿಕೊಂಡು ನಾವು ವ್ಯವಸಾಯ ಮಾಡೋಣ. ಆಮೇಲೆ ಸಾವಯವ ಕೃಷಿ ಇನ್ನೂ ಬಹಳಷ್ಟು ರೈತರು ಮಾಡ್ತಿದ್ದಾರೆ. ಈಗ ಹಸಿರಿಲ್ಲ ಗೊಬ್ಬರ ಮಾಡ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಬಳಸ್ತಕ್ಕಂಥದ್ದು, ಅದನ್ನು ಮಾಡಿದಾಗ ನಮ್ಮ ಭೂಮಿಯ ಫಲವತ್ತತೆ ವೃದ್ಧಿ ಆಗತ್ತೆ. ಅದಕ್ಕೆ ಈಗ ನಾವೆಲ್ಲರೂ ಇರ್ತಕ್ಕಂಥ ನಮ್ಮ ಜಮೀನು ಪೂರ್ತಿ ಆ ಸಾವಯವ ಕೃಷಿ ಮಾಡಬೇಕಾ ಬಿಡಬೇಕಾ ಅಂತ ಚಿಂತೆ ನಿಮಗೂ ಗೊತ್ತಿದೆ. ಅದನ್ನು ಪೂರ್ತಿಯಾಗಿ ಮಾಡ್ಬೋದಾ, ಪರಿವರ್ತನೆ ಮಾಡ್ಬೋದಾ ಅಂತ ಕೃಷಿ ಇಲಾಖೆ ಇರ್ಬೋದು, ನಾವು ಕೃಷಿ ವಿಜ್ಞಾನಿಗಳು ಮಾತ್ರ ಹೇಳ್ತಕ್ಕಂಥದ್ದೇನಂದ್ರೆ ಸ್ವಲ್ಪ ಅಂದ್ರೆ 1 ವರ್ಷದಲ್ಲಿ 10% 20% ಹಂಗೆ ವರ್ಷ ವರ್ಷ ಜಾಸ್ತಿ ಮಾಡಿ ಆದಷ್ಟು ನೀವು ಸಾವಯವ ಕೃಷಿ ಕಡೆ ಪರಿವರ್ತನೆ ಮಾಡಿ, ಆವಾಗ ನಾವು ಬೆಳೀತಕ್ಕಂಥ ಆಹಾರನು ಸದೃಢವಾಗಿರ್ತದೆ, ಗಟ್ಟಿಯಾಗಿರ್ತದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಸಾವಯವ ಕೃಷಿಕ ಜ್ಞಾನೇಶ್ ಅವರು ಈ ಸಂದರ್ಭದಲ್ಲಿ ಈ ಒಂದು ಸಾವಯವ ಕೃಷಿಯ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು. ನಾವು ರೈತರು ಒಂದನ್ನ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ಒಳ್ಳೇದನ್ನ ಕೊಡೋಣ, ಒಳ್ಳೇದನ್ನ ತಗೊಳ್ಳೋಣ. ನಾವೇನು ಸಾವಯವ ಸಂತೆ ಮಾಡ್ಕೊಂಡಿರೋ ಹುಡುಗರಿದ್ದೀವಿ, ನಾವೆಲ್ಲ ಯೋಚನೆ ಮಾಡೋದೇನಂದ್ರೆ ಪಟ್ಟಣದಲ್ಲಿರೋದು ಹಳ್ಳಿಗೆ ಬರಬೇಕು, ರೈತನ ಜೇಬ್ ತುಂಬಬೇಕು ಅನ್ನೋದು. ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡತಾ ಹೋಗೋಣ ಅನ್ನೋದು ನನ್ನ ಆಸೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇವತ್ತು ಸಾವಯವ ಸಂವಾದ ಮಾಡಬೇಕಾಗಿರೋದು. ಇಲ್ಲಿ ಸಾವಯವದ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. 10 ಎಕರೆ ಹೊಲ ಇದೆ, 1/2 ಗುಂಟೆ ಹಸುಗೆ ಜಾಗ ಬಿಡಕ್ ನಾವು ರೆಡಿ ಇಲ್ಲ. ಬದು ಪೂರ್ತಿ ಹೊಡೆದಾಕಿದೀವಿ. ಹಿಂದಿನ ಕಾಲದಲ್ಲಿ 1 ಎಕರೆ ಹೊಲ ಇದೆ ಅಂದ್ರೆ ಅಟ್ಲೀಸ್ಟ್ 4 ಕಡೆನಾದ್ರೂ ಬದು ಬಿಟ್ಕೊಂಡಿರೋರು. ಈಗ ನಮ್ಗೆ ಬದು ಇಲ್ಲ, ಯಾಕಂದ್ರೆ ಟ್ರ್ಯಾಕ್ಟರ್ ಬಿತ್ತನೆ ಮಾಡೋದ್ರಿಂದ ಬದು ಬೇಕಾಗಿಲ್ಲ. ಮತ್ತೆ ದನ ಮೆಸಕ್ ನಾವ್ ಎಲ್ಲಿಗೆ ಹೋಗ್ಬೇಕು? ಆಯ್ತು, ಅದು ಬಿಟ್ಟಾಕ್ಬಿಡೋಣ. ವಿವಿಧ ಮೇವಿನ ಬೆಳೆಗಳಲ್ಲಿ ಕಟಾವ್ ಮಾಡಿದಷ್ಟು ಬರುತ್ತೆ. ಒಂದ್ ಬೆಳೆ ಹಾಕಿದ್ರೆ 4-5 ಕಟಾವ್ ಬರುತ್ತೆ, 30-40 ದಿನಕ್ಕೆ ಒಂದೊಂದ್ಸರಿ ತರದಲ್ಲಿ ಬರುತ್ತೆ. ಅದೇ ಮೇವು 1 ಎಕರೆ ಹಾಕೊಂಡ್ರೆ 10 ಹಸು ನಾವು ಆರಾಮ್ಸೆ ಸಾಕ್ಬೋದು. ಆದ್ರೂ ನಮಗೆ ಹಸು ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೇಳಿದೆ ನಾನು, 5 ವರ್ಷದ ಮುಂಚೆ ಶುರು ಮಾಡಿದಾಗ 5 ಹಸು, ಈಗ ಈ ಕರುಗಳಿಂದ ಸೇರಿ 25 ಆಯ್ತು. ಹೆಂಗಾಯ್ತು ಅಂದ್ರೆ 3 ವರ್ಷ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ, ಅದನ್ನೇ ನಾನು ಅವಲಂಬಿತನಾಗಿದ್ದೀನಿ. ಆಯ್ತು, ಅದಾದ್ಮೇಲೆ ಮನೆಗೆ ತಿನ್ನಕ್ ಬೇಕಲ್ಲ, ಬರೀ ಹಾಲು ಮಾರ್ತೀವಿ, ಬೆಣ್ಣೆ ಮಾರ್ತೀವಿ, ತುಪ್ಪ ಮಾರ್ತೀವಿ, ಉಳಿದಿದ್ದೆಲ್ಲ ಕೊಂಡ್ಕೊಂಡ್ ಬರಕ್ಕಾಗತ್ತಾ? ಬೇಡ, ಹೊಲದಲ್ಲಿ ಇಲ್ಲಿ ಉಳಿದಿರೋದೆಲ್ಲ ಹಾಕೊಳ್ಳೋಣ. ಹಾಕೊಂಡಿದ್ವಿ, ಇವತ್ತೆಲ್ಲದನ್ನ ಬೆಳ್ಕೊಳ್ತಿದ್ವಿ, ತಿಂತಾ ಇದ್ವಿ. ಯಾರು ಇದನ್ನ ಯೋಚನೆ ಮಾಡ್ತಾ ಇಲ್ಲ. ಸರಿ ಆಯ್ತು, ಇವತ್ತು ನನ್ನ ಹತ್ರನೇ 15,000 ರೂಪಾಯಿ ಮೊಬೈಲ್ ಇದೆ, ನಂಗೊಂದು ಹಸು ತಗೊಳಕ್ಕಾಗಲ್ವಾ? ನನ್ನ ಹತ್ರ 50,000 ರೂಪಾಯಿದು ಒಂದು ಬೈಕ್ ಇದೆ, ನನಗೆ ಹಸು ತಗೊಳಕ್ಕಾಗಲ್ವಾ? ಹಂಗಾಗಿ ನಾವು ಈಗ ಯೋಚನೆ ಮಾಡ್ಬೇಕಾಗಿರೋದೇನಂದ್ರೆ, ಯಾರು ಗೊಬ್ಬರನೂ ಬೇಡ, ಯಾರು ಔಷಧಿನೂ ಬೇಡ, ಮನೆಗೆ ಒಂದು ಹಸು, ನಮ್ಮದೇ ಆದಷ್ಟು ಬೀಜಗಳನ್ನ ನಾವು ಉಳಿಸ್ಕೊಳ್ಳೋಣ. ಉಳಿಸ್ಕೊಂಡು ನಾವು ಕೃಷಿ ಮಾಡ್ತಾ ಹೋಗೋಣ, ಕೆಲಸಕಾರ ಇಲ್ಲ ಅಂದ್ರೆ ಕೃಷಿ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ವಿ. ನಾವು ಮಾಡ್ತಿರೋದು ಏನಾಗಾದ್ರೆ, ಕೂಲರ್ ಜೊತೆ ಹೊಲಕ್ಕೆ ಬರ್ತೀವಿ, ಕೂಲರ್ ಜೊತೆ ವಾಪಸ್ ಮನೆಗೆ ಹೋಗ್ತೀವಿ. ಮತ್ ಕೃಷಿ ಇನ್ನೆಲ್ಲಿಂದ ಉಳಿಯುತ್ತೆ? ಮತ್ ನಮ್ಮ ಹತ್ರ ದುಡ್ಡಿನ ಎಲ್ಲಿರುತ್ತೆ? ಇವತ್ತು ನಾವು ಒಂದು ಹಸು ಕಟ್ಟಿದ್ರೆ ಒಂದು ಕಮಿಟ್ಮೆಂಟ್ ಇರುತ್ತೆ ನಮ್ಮ ಲೈಫಲ್ಲಿ. ಈಗ ಎಲ್ಲಿಗೆ ಹೋದ್ರೂ ಮನೆಗೆ ಹೋಗ್ಬೇಕು, ನಾನು ಹಸು ಐತೆ, ಹಾಲು ಕರಿಬೇಕು, ನೀರು ಕೊಡಬೇಕು, ಸಗಣಿ ಎತ್ತಬೇಕು ಅನ್ನೋದಿರುತ್ತೆ. ಹಸು ಇಲ್ಲ ಅಂದ್ರೆ ಬಿಡಿ ಇನ್ನೂ 1/2 ಗಂಟೆ ಬಿಟ್ಟು ಹೋಗೋಣ ಅಂತ. ನಮ್ಮ ತಪ್ಪುಗಳು ನಾವು ಯಾರು ಅರ್ಥ ಮಾಡ್ಕೊಳಕ್ಕೆ ನಾವು ರೆಡಿ ಇಲ್ಲ. ಹಾಗಾಗಿ ನಾನು ಹೇಳೋದೇನೆಂದ್ರೆ, ಮನೆಗೊಂದು ಮಗು ಎಷ್ಟು ಮುಖ್ಯನೋ ಹಾಗೆ ಮನೆಗೊಂದು ಹಸು ಮುಖ್ಯ, ಹೊಲಕ್ಕೆ ಎಷ್ಟು ಬೆಳೆಗಳು ಮುಖ್ಯನೋ ಹಾಗೆ ಹೊಲಕ್ಕೊಂದು ಹಸುವಿನ ಗೊಬ್ಬರಗಳು ಮುಖ್ಯ. ನಾನು ಹೇಳೋದು ಹೇಳಂದ್ರೆ ಸರ್ವ ರೋಗಕ್ಕೆ ಗೋಮೂತ್ರ ಮದ್ದು ಅಂತ. ಭೂಮಿಯಲ್ಲಿರೋ ರೋಗ ತೆಗಿಬೇಕು ಅಂದ್ರೂ ಗೋಮೂತ್ರ ಬೇಕು, ಮನುಷ್ಯನಲ್ಲಿರೋ ರೋಗ ತೆಗಿಬೇಕು ಅಂದ್ರೂ ಗೋಮೂತ್ರ ಬೇಕು. ಇವೆರಡೂ ಇಲ್ಲ ಅಂದ್ರೆ ನಮ್ಮ ಜೀವನ ಇಲ್ಲ. ಹಾಗೇನೆ ಈಗ ಎಷ್ಟೋ ಜನ ಕೇಳಿದ್ರು ನಿಂಬೆಹಣ್ಣಿಗೆ ಯಾಕೆ ಹುಳ ಬಿದ್ದಿಲ್ಲ, ಚುಕ್ಕಿ ರೋಗ ಇಲ್ಲ ಅಂತ. ನಾನು ಅದಕ್ಕೆ ಏನು ಕೊಟ್ಟಿಲ್ಲ, ಈ 2 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತಾ ಇದ್ವಿ. ಈ ಕೆಳಗಡೆ ತಿಂಗಳಿಗೋ 2 ತಿಂಗಳಿಗೋ ಒಂದ್ಸರಿ ಜೀವಾಮೃತ ಚೆಲ್ತೀವಿ, ಇಳುವರಿ ಚೆನ್ನಾಗೂ ಬರ್ತಿದೆ. 3 ರೂಪಾಯಿಗೊಂದು ನಿಂಬೆಹಣ್ಣು ಹೋಗ್ತಾ ಇದೆ, ಇಲ್ಲಿಗೆ ಬಂದು ತಗೊಂಡೋಗ್ತಾರೆ. ನಾವು ಉಳಿಬೇಕಂದ್ರೆ ಏನ್ ಮಾಡ್ಬೇಕು, 1 ಎಕರೆ ಇದೆಯಾ ನಾವು ಮಾಡ್ಕೊಳ್ಳೋಣ ಕುಟುಂಬದವರು, 10 ಎಕರೆ ಇದೆಯಾ 10 ಎಕರೆಗೆ ಏನೇನು ಬೇಕು, ಯಾವ್ಯಾವ ಬೆಳೆ ಯಾವ್ಯಾವಾಗ ಬರುತ್ತೆ ಮಾಡ್ಕೊಳ್ಳೋಣ. ಈ ವರ್ಷ ನಾವು ಸೂರ್ಯಕಾಂತಿ ಬೆಳೆದಿದ್ವಿ, ಅದ್ರಲ್ಲಿ ಅಕ್ಕಡಿ ಹಾಕಿ ತೊಗರಿ ಬರುತ್ತೆ, ಈಗ ಒಂದಿಷ್ಟು ಮೆಕ್ಕೆಜೋಳ ಹಾಕೊಂಡು ಅದೂ ಬಂದಿದೆ ಆಯ್ತಾ. ಅವರೇಕಾಯಿ ಹಾಕಿದ್ವಿ ಅದು ಖಾಲಿ ಆಯ್ತು, ನೀರುಳ್ಳಿ ಹಾಕೊಂಡಿದ್ವಿ, ಈಗ ಇದಕ್ಕೆ ಮೆಕ್ಕೆಜೋಳ ಹಾಕೊಂಡಿದ್ವಿ. ಈ ನಿಂಬೆ ಗಿಡದಲ್ಲಿ ಹೋದ್ರೆ ನಮ್ಮ ಮನೆಗೆ ಬೇಕಾದ ಪದಾರ್ಥಗಳೆಲ್ಲ ನಿಂಬೆ ಗಿಡದಲ್ಲಿ ಐತೆ. ಇದನ್ನ ಯಾಕೆ ಯಾರು ಮಾಡೋಕೆ ರೆಡಿ ಇಲ್ಲ? ಎಲ್ಲರಿಗೂ ಬೇಕಿರೋದೇನು, ಸವಲತ್ತುಗಳು ಬೇಕು, ಮಾರ್ಕೆಟಿಂಗ್ ಬೇಕು. ಯಾರು ಮಾರ್ಕೆಟಿಂಗ್ ಮಾಡ್ತಾರೆ? ನಾನು ಬೆಳೆದಿದ್ದು ನಾನೇ ಮಾರ್ಕೋಬೇಕು. ಇವತ್ತು